ಇದರಲ್ಲಿ ನಮ್ಮ ರೈತರು ಸುಮಾರು ತೊಂದರೆಗಳನ್ನು ಅನುಭವಿಸ್ತಾರೆ. ಇದರಲ್ಲಿ ಒಂದು ಪ್ರಮುಖ ನಾಲ್ಕು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊತೀನಿ. ಅದರಲ್ಲಿ ಮುಖ್ಯವಾದ್ದು ಒಂದು ಪೋಷಕಾಂಶಗಳ ನಿರ್ವಹಣೆ, ಅಂದರೆ ಗೊಬ್ಬರದ ನಿರ್ವಹಣೆ, ಒಂದು ಕಳೆ ನಿರ್ವಹಣೆ, ಒಂದು ಕೀಟ ನಿರ್ವಹಣೆ, ಮತ್ತು ರೋಗ ನಿರ್ವಹಣೆ. ಈ ನಾಲ್ಕು ಕರೆಕ್ಟ್ ಟೈಮಲ್ಲಿ ಮಾಡಿಬಿಟ್ರೆ ನಮಗೆ ಹತ್ತಿ ಬೆಳೆದ ಅಷ್ಟು ಬರೋದಿಲ್ಲ. ಮತ್ತು ಇನ್ನೊಂದು ಮೇಜರ್ ಅಂದರೆ ಒಂದು ಪೋಷಕಾಂಶಗಳ ಕೊರತೆಯಿಂದ ಬರ್ತಕ್ಕಂಥ ಒಂದು ಎಲೆ ಕೆಂಪು ರೋಗ. ಇದನ್ನು ನಾವು ನಮ್ಮ ಸಂಶೋಧನೆ ಮುಖಾಂತರ ಒಂದು ಪ್ಯಾಕೇಜ್ ಕೊಟ್ಟಿದ್ದೀವಿ, ಅದನ್ನೆಲ್ಲ ಆಲ್ಮೋಸ್ಟ್ ಆಲ್ ನಮ್ಮ ಭಾಗದ ರೈತರೆಲ್ಲ ಪಾಲಿಸ್ತಾ ಇದ್ದಾರೆ. ಸೊ ಫಸ್ಟ್ ಬಂದಾಗ ಪೋಷಕಾಂಶಗಳ ನಿರ್ವಹಣೆ, ಅಂದರೆ ಈಗ ನಮ್ಮ ರೈತರು ಬಿತ್ತಿದ ಒಂದು 20 ದಿವಸಕ್ಕೆ ಅಥವಾ 30 ದಿವಸಕ್ಕೆ ಗೊಬ್ಬರ ಕೊಡ್ತಾರೆ. ಅಂದರೆ ಮಳೆ ಯಾವಾಗ ಬೀಳ್ತದೋ ಆ ಟೈಮಲ್ಲಿ, ಅಂದರೆ ಬೇಸಲ್ ಡೋಸು ಸ್ವಲ್ಪ ಒಂದು 20 ದಿವಸ ಡಿಲೇ ಆಗ್ತದೆ. ನಮ್ಮ ಒಂದು ಅನಿಸಿಕೆ ಪ್ರಕಾರ ಬಹುತೇಕ ರೈತರು, ಅಂದರೆ ಎಲ್ಲರೂ ಅಲ್ಲ, ಒಂದು ಶೇಕಡ ಒಂದು 60-70% ರೈತರು ಬೇಸಲ್ ಒಂದು DAP ಒಂದು ಯೂರಿಯಾ ಮಾತ್ರ ಕೊಡ್ತಾರೆ. ಐ ಥಿಂಕ್ ನನ್ನ ಅನಿಸಿಕೆ ಮಟ್ಟಿಗೆ ಎಲ್ಲರೂ ಒಪ್ತೀರಿ ಇದನ್ನು. ಅದು ತಪ್ಪು ನನ್ನ ಪ್ರಕಾರ, ಯಾಕೆಂದರೆ ಪೊಟ್ಯಾಶ್ ಗೊಬ್ಬರ ಕೊಡಬೇಕು. ಪೊಟ್ಯಾಶ್ ಯಾರೂ ಬಹುತೇಕ ರೈತರು ಕೊಡೋದಿಲ್ಲ. ಯಾವಾಗ ನಾವು ಪೊಟ್ಯಾಶ್ ಕೊಡೋದಿಲ್ವೋ ಫ್ಲವರಿಂಗ್ ಸ್ವಲ್ಪ ಡಿಲೇ ಇದಾಗ್ತದೆ, ಅಂದರೆ ಫ್ಲವರ್ ಆದರೂ ಮೊಗ್ಗಾದ್ರೂ ಉದುರುತ್ತದೆ. ಯಾಕಂದರೆ ಪೊಟ್ಯಾಶ್ ಅನ್ನೋ ಗೊಬ್ಬರ ಗಿಡಕ್ಕೆ ಒಂದು ಸ್ಟ್ರೆಂತ್ ಇದ್ದ ಹಾಗೆ, ಆ ಪೊಟ್ಯಾಶ್ ಗೊಬ್ಬರ ಯಾವಾಗ ಬೆಳವಣಿಗೆ ಹಂತದಲ್ಲಿ ಕೊಡೋದಿಲ್ವೋ ಆ ಥರ ವೀಕ್ ಆಗೋಗ್ತದೆ, ಮತ್ತು ಮೊಗ್ಗು ಫ್ಲವರ್ಸ್ ಹೂವು ಏನು ಆಗ್ತದೆ ಅವೆಲ್ಲ ಉದುರುತ್ತವೆ. ಅದೊಂದು ಕಂಪ್ಲೇಂಟ್ ಹೇಳ್ತಾರೆ ಮತ್ತೆ, ಸರ್ ಫಲ ಉದುರ್ತಾ ಇದೆ ಅಂತ. ಸೊ ಆದ್ದರಿಂದ ಬೇಸಲ್ ನಾವು ಏನು ಮೂಲ ಗೊಬ್ಬರ ಕೊಡ್ತೀವಿ ಅದರಲ್ಲಿ ಪೊಟ್ಯಾಶ್ ಸೇರಿಸ್ಬೇಕು. ಮತ್ತು ಬೆಳವಣಿಗೆ ಅಂತ 50 ದಿವಸಕ್ಕೆ ಹೋದಾಗ ಅದು ಪೀಕ್, ಅಲ್ಲಿಂದ 100 ಡೇಸ್ ಅಂದರೆ 100-150 ತಿಂಗಳ ಕಾಲ ಬೆಳವಣಿಗೆ ಅಂತ ಪೀಕ್ ಸ್ಟೇಜಲ್ಲಿ ಇರ್ತದೆ. ಅಂತ ಇದರಲ್ಲಿ ನೀವು ಸಾರಜನಕ ಮತ್ತು ಪೊಟ್ಯಾಶ್ ಕೊಡಲೇಬೇಕು. ಅದು ಯಾರು ಮಾಡಲ್ಲ. ಮತ್ತೆ ಒಂದು ಸ್ವಲ್ಪ DAP ಮತ್ತು ಯೂರಿಯಾ ಕೊಡ್ತಾರೆ. ಏನೋ ಬೆಳೆ ಒಂದು 90 ದಿವಸಕ್ಕೆ ಬಂದಾಗ ಒಂದು 1/2 ಚೀಲ ಪೊಟ್ಯಾಶ್ ಕೊಟ್ಬಿಡ್ತಾರೆ, ಅದೇ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಬಟ್ ಬೆಳವಣಿಗೆ ಹಂತ 50 ದಿವಸದಲ್ಲಿದ್ದಾಗ ಯೂರಿಯಾ ಪೊಟ್ಯಾಶ್ ಎಸ್ಪೆಷಲಿ ಸಾರಜನಕ ಮತ್ತು ಪೊಟ್ಯಾಶ್ ಭಾಳ ಇಂಪಾರ್ಟೆಂಟ್. 1 ಎಕರೆಗೆ 1 ಚೀಲ ಯೂರಿಯಾ, 1/2 ಚೀಲ ಪೊಟ್ಯಾಶ್ ಕೊಡಲೇಬೇಕು. ಇಲ್ಲಾಂದರೆ ಅಲ್ಲಿಂದ ನಿಮ್ಮ ಬೆಳವಣಿಗೆ ಅಂತ ಯಾವಾಗ ಪೀಕ್ ತೊಗೊಳ್ತದೋ ಹತ್ತಿ ಬೆಳೆ, ಆವಾಗ ಫಲ ಉದುರೋದು, ಅದೇ ಕಂಪ್ಲೇಂಟ್ ಜಾಸ್ತಿ. ಮತ್ತು 60-70 ದಿವಸ ಆದಾಗ ಕೆಂಪು ಆಗ್ತಾ ಹೋಗ್ತದೆ. ಯಾಕಂದರೆ ನೀವು ಮೂಲ ಗೊಬ್ಬರವಾಗಿ ಪೊಟ್ಯಾಶ್ ಕೊಟ್ಟಿರೋದಿಲ್ಲ, ಪ್ಲಸ್ ಸಾರಜನಕ ಕರೆಕ್ಟಾಗಿ ಅಂದರೆ ಮಳೆ ಬಂದಿರೋದಿಲ್ಲ, ಆ ಥರ ಫರ್ಟಿಲೈಸರ್ ಮ್ಯಾನೇಜ್ ಸ್ವಲ್ಪ ಮಿಸ್ಮ್ಯಾನೇಜ್ಮೆಂಟ್ ಆಗಿರ್ತದೆ. ಸೊ ಹಂಗಾಗಿ ಕೆಂಪು ತಗೊಳ್ತದೆ. ಈ ಕೆಂಪು ರೋಗಕ್ಕೆ ಏನಪ್ಪ ಮುಖ್ಯ ಕಾರಣಗಳಂತಂದರೆ, ನಮ್ಮ ಮಣ್ಣಿನಲ್ಲಿ ಅಕ್ಯೂಟ್ ಡಿಫಿಷಿಯನ್ಸಿ ಅಂದರೆ ಸಾರಜನಕದ ಮತ್ತು ಮೆಗ್ನೀಷಿಯಂ ಕೊರತೆ ಇದ್ದಾಗ, ಮತ್ತು ಬೆಳೆ ತಡ ಬಿತ್ತನೆ ಆದಾಗ. ಅಂದರೆ ನಾರ್ಮಲಿ ನಮ್ಮ ಭಾಗದಲ್ಲಿ July 1st week ಅಂದರೆ ಸೋಯಿಂಗ್ ವಿಂಡೋ ಅಂತ ಏನು ಹೇಳ್ತೀವಿ ಬಿತ್ತನೆ ಕಾಲ, ಜೂನ್ ತಿಂಗಳು ಬಿತ್ತಿದ್ರೆ ಒಳ್ಳೆಯದು, ನೀರಾವರಿ ಬೆಳೆಯಲ್ಲಿ ಮಾತ್ರ ಸಾಧ್ಯ. ಆದರೆ ಹೊರಭೂಮಿಯಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಜುಲೈಗೆ ಬಿತ್ತುತ್ತಾರೆ ಬಹುತೇಕ, ಶೇಕಡ 90% ಫಾರ್ಮರ್ಸ್, 80-90%. ಸೊ July 1st week ಬಿತ್ತಿದ್ರು ಸ್ವಲ್ಪ ಮಟ್ಟಿಗೆ ಅದು ಡಿಲೇ ಆಗ್ತಾ ಹೋದರೆ, ನಾವು ಯಾವಾಗ ಒಂದು 10-15 ದಿವಸ ತಡ ಅಂದರೆ ಸೆಕೆಂಡ್ ವೀಕ್ 3rd week ಹೋಗ್ತದೆ. ಮತ್ತು ಕೆಲವು ರೈತರು ಈ ವರ್ಷ ಆಗಸ್ಟಲ್ಲೂ ಬಿತ್ತಿದ್ದಾರೆ. ಸೊ ಅಂಥ ಬೆಳೆ ಇದ್ದಾಗ ಯಾವಾಗ ತಡ ಬಿತ್ತನೆ ಆಗ್ತದೋ ಕೆಂಪು ರೋಗ ಬರ್ತದೆ ಡೆಫಿನೆಟ್ಟಾಗಿ. ಮತ್ತು ಅದರಲ್ಲಿ ಮಣ್ಣಿನ ವಿಧದಲ್ಲೂ ಡಿಫರೆನ್ಸ್ ರೀ. ನಿಮಗೆ ಕಪ್ಪು ಭೂಮಿಯಲ್ಲಿ ಬೆಳೆತಕ್ಕಂಥ ಬೆಳೆಗೆ ಸ್ವಲ್ಪ ಕೆಂಪು ರೋಗ ಕಡಿಮೆ, ಅದೇ ನೀವು ಕೆಂಪು ಭೂಮಿಯಲ್ಲಿ ಬೆಳೆದರೆ, ಇಲ್ಲಿ ಮರಳು ಮಿಶ್ರಿತ ಕೆಂಪು ಭೂಮಿ ಇದ್ದರೆ ಅಲ್ಲಿ ಸ್ವಲ್ಪ ನಾವು ಕೊಟ್ಟಂಥ ಗೊಬ್ಬರ ಈಸಿಲಿ ಕರಗೋಗ್ತದೆ ಅಥವಾ ಆವಿಯಾಗಿ ಹೋಗ್ತದೆ, ಭೂಮಿ ಒಳಗಡೆ ಹೋಗ್ತದೆ, ಒಳಪದರಕ್ಕೆ ಸೇರಿಕೊಳ್ತದೆ. ಸೊ ಹಂಗಾಗಿ ಕೆಂಪು ಡೆಫಿನೆಟ್ಟಾಗಿ ಬಂದೇ ಬರ್ತದೆ. ಸೊ ಆದ್ದರಿಂದ ನಾವು ಯೂನಿವರ್ಸಿಟಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಶಿಫಾರಸು ಏನಪ್ಪ ಅಂತಂದರೆ, ಬೆಳೆಯು ಒಂದು ಹೂವಾಡೋ ಹಂತದಲ್ಲಿ ಅಂದರೆ ಆಲ್ಮೋಸ್ಟ್ 55-60 ದಿವಸಕ್ಕೆ ಬಂದಾಗ ಒಂದು %1 ಅಂದರೆ 10 ಗ್ರಾಮ್ 1 ಲೀಟ್ರ್ ನೀರಿಗೆ 19 ಒಂದು ಕೆ ಜಿ ಪಾಕೆಟ್ %100 ವಾಟರ್ ಸಾಲ್ಯುಬಲ್ ನೀರಿನಲ್ಲಿ ಕರಗುತ್ತೆ. ಅದರ ಜೊತೆಗೆ ಒಂದು ಮೆಗ್ನೀಷಿಯಂ ಸಲ್ಫೇಟು, ಅದು ಅಷ್ಟೇ %100 ನೀರಿನಲ್ಲಿ ಕರಗುತ್ತೆ. ಅದನ್ನು ಸಿಂಪರಣೆ ಮಾಡಿದಾಗ, ಅದನ್ನು 3 ಸಲ ಸಿಂಪರಣೆ ಅಂದರೆ ಬೆಳೆ ಒಂದು 3 ಸಂದಿಗ್ಧ ಹಂತಗಳಲ್ಲಿದ್ದಾಗ, ಅಂದರೆ ಹೂವಾಡುವಾಗ, ಕಾಯಿ ಕಟ್ಟೋ ಟೈಮಲ್ಲೂ, ಕಾಯಿ ಬಲಿಯೋ ಟೈಮಲ್ಲಿ, ಅಂದರೆ ಒಂದು 15-20 ದಿವಸಗಳ ಅಂತರದಲ್ಲಿ 3 ಸ್ಪ್ರೇ ಕೊಟ್ಬಿಟ್ರೆ ನಿಮಗೆ ಈ ಕೆಂಪು ರೋಗ ಅನ್ನೋದು ಬರೋದಿಲ್ಲ. ನಾವು ಸಂಶೋಧನೆಯಿಂದ ಮಾಡಿ ಒಂದು ರಿಸಲ್ಟ್ ತಂದಿರೋದಿದು. ಸೊ ಈ ಥರ ಮಾಡೋದ್ರಿಂದ ಬೆಳವಣಿಗೆಯನ್ನು ಚೆನ್ನಾಗಿ ಬರ್ತದೆ. ಅಂದರೆ ನೀವು ಭೂಮಿಯಲ್ಲಿ ಕೊಟ್ಟ ಗೊಬ್ಬರ ಏನಾದರೂ ಸ್ವಲ್ಪ ಮಳೆ ಏರುಪೇರಾಗಿ ಹೆಚ್ಚಾಗಿ ಅದೆಲ್ಲ ಕೊಚ್ಕೊಂಡೋದಾಗ ಸಿಂಪರಣೆ ಮುಖಾಂತರ ಅದು ನಮ್ಮ ಬೆಳೆ ಸ್ವಲ್ಪ ಬೆಳವಣಿಗೆ ಅಂತ ಸಹಾಯ ಮಾಡುತ್ತದೆ. ನಿಮಗೆ ಖರ್ಚು ಕಡಿಮೆ, ಇದು 1 ಎಕರೆಗೆ ಜಸ್ಟ್ $300 ಇನ್ವೆಸ್ಟ್ ಮಾಡೋದಷ್ಟೇ ನೀವು. ಎರಡೆರಡು ಪಾಕೆಟ್ ನೈಂಟಿನಾಲ್, ಎರಡು ಪಾಕೆಟ್ ಮೆಗ್ನೀಷಿಯಂ ಸಲ್ಫೇಟ್ ಒಂದು ಎಕರೆಗೆ ಶಿಫಾರಸ್ ಐತೆ. 300 ರೂಪಾಯಿ ಖರ್ಚು ಮಾಡ್ಕೊಂಡ್ಬಿಟ್ರೆ ಮೂರು ಸಲ ಅಂದರೆ 900 ರೂಪೀಸ್. ನೀವು ಅದು ಸುಮಾರು ಪ್ಯಾಕೆಟ್ ರೂಪದಲ್ಲಿ ಬಂದಿರ್ತವೆ, 1200-1500 ಕಾಟನ್ ಸ್ಪೆಷಲ್ಲು ಅದು ಇದು ಅಂತಂದು, ಅದೆಲ್ಲ ಏನೂ ಇಲ್ಲ ಅಂದರೆ ಅದು ಒಡೆದ್ರೆ ಬೆಳೆ ಇದಾಗುತ್ತೆ ಅಂತ ನಾನು ಹೇಳಲ್ಲ, ಬೆಳವಣಿಗೆ ಬರ್ತದೆ ಆದರೆ ಖರ್ಚು ಜಾಸ್ತಿ ಆಗ್ತಾ ಹೋಗ್ತದೆ. ಅದನ್ನೇ ರೆಡಿಮೇಡ್ ಬಾಟ್ಲಿಂಗ್ ಮಾಡಿ ಇಟ್ಟಿರ್ತಾರೆ. ಸೊ ಇದು ಗೊಬ್ಬರ ಸ್ಪ್ರೇ 100% ಕರಗುವಂಥ ಗೊಬ್ಬರ ನಾವು ಕೊಟ್ಟಾಗ ಅದು ಬೆಳೆಗೆ ಭಾಳ ಸಹಕಾರಿ ಆಗ್ತದೆ. ಮತ್ತು ಇನ್ನೊಂದು ಮೇಜರ್ ಕಂಪ್ಲೇಂಟ್ ನಮ್ಮ ರೈತರಿಂದ ಬರೋದು ಏನಪ್ಪ ಅಂತಂದರೆ ಫಲ ಉದುರ್ತಾ ಇದೆ. ಯಾಕಪ್ಪ ಅಂತಂದರೆ ಪೋಷಕಾಂಶಗಳು ಇಂಬ್ಯಾಲೆನ್ಸ್ ಸರಿಯಾದ ನಿರ್ವಹಣೆ ಆಗಿರೋದಿಲ್ಲ. ಈಗ ನಾವು ಅದನ್ನು ತಡೆಗಟ್ಟಬೇಕಪ್ಪ ಏನಪ್ಪ ಅಂತಂದರೆ ಒಂದು ಪ್ಲಾನ್ ಆಫ್ ಫಿಕ್ಸ್ ಅಂತ ಒಂದು ಬೆಳವಣಿಗೆ ನಿರೋಧಕ ಅಂತ ಅಂತೀವಿ, ಗ್ರೋತ್ ರೆಗ್ಯುಲೇಟರ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಿ. ಅದನ್ನು ನಾವು ಯಾವುದೇ ಒಂದು ಸಿಂಪರಣೆ, ಇವತ್ತು ಕೀಟನಾಶಕ ಸಿಂಪರಣೆ ಮಾಡಿದಾಗಲ ಅಥವಾ ಈಗ ನಾನು ಹೇಳಿದ್ನಲ್ಲ 94 ಪ್ಲಸ್ ಮೆಗ್ನೀಷಿಯಂ ಸಲ್ಫೇಟ್ ಅದರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಹೊಡಿಬೇಕು. ಎಷ್ಟಪ್ಪ ಇದನ್ನು ಯೂಸ್ ಮಾಡಬೇಕು ಅಂದರೆ ರೈತರು ಭಾಳ ಕಾಶಿಯಸ್ ಆಗಿರ್ಬೇಕು, ಎಚ್ಚರಿಕೆಯಿಂದ ಯೂಸ್ ಮಾಡಬೇಕು. ಓನ್ಲಿ 20 ಲೀಟ್ರಿಗೆ 5 ml ಹಾಕೋಬೇಕು ಆ ಟ್ಯಾಂಕಿಗೆ. ಅದೇನಾದರೂ ಸ್ವಲ್ಪ ಕಂಟ್ರೋಲ್ ಬರ್ತದೆ ಅಂತಂದು 10 ml 20 ml 20 ಲೀಟ್ರಿಗೆ 20 ml ಹಾಕ್ಕೊಂಡ್ರೆ ಉಲ್ಟಾ ಆಗೋ ಚಾನ್ಸಸ್ ಆಗ್ತದೆ. ಇನ್ನೂ ಫಲ ಏನಿರ್ತದೆ ನಿಮ್ಮ ಬೆಳೆಯಲ್ಲಿ ಅದನ್ನು ಉದುರೋಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ಇದನ್ನು ಈ ಬೆಳವಣಿಗೆ ನಿರೋಧಕಗಳು ಅಂತ ನಾವೇನು ಕರಿತೀವಿ ಅದನ್ನು ರೈತರು ಯೂಸ್ ಮಾಡಬೇಕು ಅಂದರೆ ಯಾರಾದರೂ ಒಬ್ಬರು ಗೊತ್ತಿರ್ತಕ್ಕಂಥ ವಿಜ್ಞಾನಿ ಹತ್ರ ಮಾಹಿತಿ ಪಡ್ಕೊಂಡು ಯೂಸ್ ಮಾಡಬೇಕು. ಸೊ ಯಾಕಪ್ಪ ಅಂದರೆ ಅದರಲ್ಲಿ ಒಂದು ನಾಫ್ಥಲಿನ್ ಅಸಿಟಿಕ್ ಆ್ಯಸಿಡ್ ಅಂತ NA ಅಂತ ಒಂದು ಕೆಮಿಕಲ್ ಇರ್ತದೆ, ಬೆಳೆಗೆ ಶಕ್ತಿ ಇರ್ತದೆ ಅದು ಪ್ರೊಡ್ಯೂಸ್ ಮಾಡ್ಕೊಳ್ಳೋಕ್ಕೆ. ಆ ಬೆಳೆ ಅದನ್ನು ಪ್ರೊಡ್ಯೂಸ್ ಮಾಡ್ಕೊಳ್ಳೋ ಶಕ್ತಿ ಯಾವಾಗ ಕಳ್ಕೊಳ್ತದೆ ಅಂತಂದರೆ ನೀರು ಗೊಬ್ಬರ ಸಿಗದೇ ಇದ್ದಾಗ. ಸೊ ಅವಾಗ ಬೆಳೆಗೆ ವೀಕ್ ಆಗುತ್ತದೆ, ಅದು ಪ್ರೊಡ್ಯೂಸ್ ಮಾಡಲ್ಲ NA ಅಂತ ಕೆಮಿಕಲ್ ಏನಿರ್ತದೆ ಬೆಳೆಯಲ್ಲಿ. ಸೊ ಅದನ್ನು ನಾವು ಸಿಂಪರಣೆ ಮುಖಾಂತರ ಕೊಡ್ತೀವಿ, ಅದು ಮೈನ್ಯೂಟ್ ಸ್ವಲ್ಪ ಸೂಕ್ಷ್ಮವಾಗಿ ಪ್ರೊಡ್ಯೂಸ್ ಮಾಡ್ತದೆ ಬೆಳೆಯಲ್ಲಿ. ಸೊ ನಾವು ಸಹ ಅದನ್ನು ಸೂಕ್ಷ್ಮವಾಗೇ ಕೊಡಬೇಕು. ಅಂದರೆ ಏನು ಕೊಡಬೇಕು ಅಂದರೆ 20 ಲೀಟ್ರಿಗೆ ಬರೀ 5 ml ಕೊಡಬೇಕಷ್ಟೇ. ನೀವು ಕಂಟ್ರೋಲ್ ಜಾಸ್ತಿ ಬರ್ತದೆ ಅಂತ ಜಾಸ್ತಿ ಹೊಡಿಯೋಕೆ ಹೋದರೆ ರಿವರ್ಸ್ ಆಗೋ ಚಾನ್ಸಸ್ ಇರ್ತದೆ. ಸೊ ಹಂಗಾಗಿ ರೈತರು ಭಾಳ ಕಾಳಜಿಯಿಂದ ಈ ವಿಷಯ ತಿಳ್ಕೋಬೇಕು. ಸೊ ಇದು ನಮ್ಮ ಸಂಶೋಧನೆಯಿಂದ ತಿಳಿದಿರತಕ್ಕಂಥ ಒಂದು ಕೆಂಪು ರೋಗದ ನಿರ್ವಹಣೆ ಮತ್ತು ಈ ಎಲೆ ಅಥವಾ ಈ ಫಲ ಉದುರತಕ್ಕಂಥ ಒಂದು ಶಿಫಾರಸ್ಸು ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿಂದ ನಾವು ಶಿಫಾರಸ್ ಮಾಡಿದ್ದೀವಿ. ಯಾಕಂದರೆ ಈ ಹತ್ತಿ ಬೆಳೆ ದೀರ್ಘಾವಧಿ ಬೆಳೆ ಆದ್ದರಿಂದ ನೀವು ಮುಂಗಾರಲ್ಲಿ ಬಿತ್ತನೆ ಆದ್ದರಿಂದ ಅದು ಹಿಂಗಾರು ಮುಗಿಯೋ ತನಕ ಬೇರೆ ಹಿಂಗಾರು ಬೆಳೆ ಬಿತ್ತಿ ಅದನ್ನು ಹಾರ್ವೆಸ್ಟ್ ಮಾಡೋ ತನಕ ನಮ್ಮ ಭೂಮಿಯಲ್ಲಿ ಇರ್ತದೆ ಆಲ್ಮೋಸ್ಟ್. ಸೊ ಹಿಂಗಾರು ಮುಂಗಾರು ಕೋಯಿನ್ಸೈಡ್ ಆಗ್ತದೆ. ಇದುವರೆಗೆ ಹತ್ತಿ ಬೆಳೆಯಲ್ಲಿ ಎಲೆ ಕೆಂಪಾಗುವಿಕೆ ಮತ್ತು ಫಲ ಉದುರುವಿಕೆ ಕುರಿತು ಡಾಕ್ಟರ್ OM ಅಜಯ್ ಕುಮಾರ್ ಅವರು ದಿನಾಂಕ 25/9/2021 ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯ ಹಿಂಗಾರು ಬೀಜ ದಿನೋತ್ಸವ ಕಾರ್ಯಕ್ರಮದಲ್ಲಿ ಮಾಡಿದ ಭಾಷಣದ ಅವತರಣಿಕೆ ಕೇಳಿದಿರಿ. ಈಗ ಕೇಳಿ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ರೈತರಾದ ಎಸ್ ದೌಲತ್ ಸಾಬ್ ಅವರ ಕೃಷಿ ಅನುಭವಗಳು. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ರಾಯಚೂರು ತಾಲೂಕು ಅನ್ವರ್ ಗ್ರಾಮದ ಸಣ್ಣ ದೌಲತ್ ಸಾಬ್ ಅವರು. ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳನ್ನು ಹಂಚ್ಕೋತಿದ್ದಾರೆ ದೌಲತ್ ಸಾಬ್ ಅವರು. ದೌಲತ್ ಸಾಬ್ ಅವರೇ, ಎಷ್ಟು ವರ್ಷದ ಅನುಭವ ತಮಗೆ ಕೃಷಿ ಬದುಕು, ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಿ? ನೋಡ್ರಿ, ನಮ್ಮ ತಾತನವ್ರಿಂದ ಕೃಷಿ ವ್ಯವಸಾಯನೇ ಮಾಡಕತ್ತೀವಿ, ನಮ್ಮ ಅಪ್ಪನವ್ರನ್ನ ಅದೇ ವ್ಯವಸಾಯ ಮಾಡುತ್ತಾರೆ, ನಾವೂ ವ್ಯವಸಾಯನ ಮಾಡಕತ್ತೀವಿ. ನಮ್ದಂತೂ ಮೊದಲಿಂದ ವ್ಯವಸಾಯನ ಮಾಡ್ತಾರೆ. ನಿಮ್ಮ ಮನೆತನದ ಉದ್ಯೋಗನೇ ಒಕ್ಕಲ್ತನ? ಒಕ್ಕಲ್ತನ. ಹೇಗೆ ನಿಮ್ಮದು ಭೂಮಿ, ಎಷ್ಟೆಷ್ಟು ಐತಿ, ಏನು ಅನುಕೂಲತೆ, ನೀರಾವರಿ ಅನುಕೂಲತೆಗಳದಾವ ಹೇಗೆ? ನೀರಾವರಿ ಅನುಕೂಲತೆ ನೋಡ್ರಿ, ಮೊದಲು ನೀರು ಬರ್ತಿದ್ವು, ಈಗಂತೂ ನೀರು ಬಂದಾಗ್ಬಿಟ್ಟು ಕಾಲುವೆ ನೀರು ಟೈಲ್ಯಾಂಡ್. ಈಗ ಬೆಳೆಬೇಕಂದ್ರೆ ಕೆರೆ ತುಂಬಬೇಕು, ಭತ್ತ ಬೆಳಿತವ್ರೆ, ಇಲ್ಲ ಅಂದರೆ ಮಳೆ ಆಶ್ರಯದಿಂದನೇ ಹತ್ತಿ ಶೇಂಗಾನೂ ಬರ್ತಾವ. ಮಳೆ ಸ್ವಲ್ಪ ಬರಲಿಲ್ಲ ಅಂದರೆ ಶೇಂಗಾನು ಪೂರ್ತಿ ಲಾಸ್ ಆಗಿಬಿಡ್ತದೆ. ಈಗ ಒಂದು 5 ವರ್ಷದಿಂದ ಶೇಂಗಾ ಕಡಿಮೆ ಆಗಿಬಿಟ್ಟವು, ಈಗ ಹತ್ತಿನೇ ಜಾಸ್ತಿ ಆಗೋದು ವರ್ಷ. ತೊಗರಿನೂ ಸ್ವಲ್ಪ ಮಳೆ ಜಾಸ್ತಿ ಆಯ್ತಂದ್ರೆ ಸತ್ತೋಗ್ಬಿಡ್ತಾವ. ಮಳೆ ತೊಗರಿನೂ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು, ಈಗ ನಮ್ಮ ಏರಿಯಾನೇ ಕಡಿಮೆ ಮಾಡಿಬಿಟ್ಟು ತೊಗರಿ, ಹತ್ತಿನೇ ಜಾಸ್ತಿ. ನಿಮ್ಮ ಒಂದು ಅನ್ವರ್ ಗ್ರಾಮಕ್ಕೆ ಬಂದರೆ 100% ಹತ್ತಿನ ಐತೆ? ಐತ್ರಿ, ಹತ್ತಿ 70-80% ಹತ್ತಿನ ಅದು. ಈಗ ಗೋಣವಾರ ಕೆರೆ ಇದೆ ಇಲ್ಲಿ, ಅನ್ವರ್ ಕೆರೆ ಇದೆ? ಅನ್ವರ್ನ ಕೆರೆ ಇದೆ, ಗೋಣವಾರ ಕೆರೆ ಇದೆ, ಕಮಲಾಪುರ ಕೆರೆನೂ ಇದೆ. ಆದ್ರೆ ಮಳೆ ಇಲ್ಲ ಈ ವರ್ಷ. ಹೋದ ವರ್ಷ ಮಳೆ ಇತ್ತು, 2 ಬೆಳೆ ಬಂದವು. ಈ ವರ್ಷ ಅಂತೂ ಒಂದು ಬೆಳೆ ಒಂದು ಹನಿನೂ ನೀರು ಹೊರಗೆ ಹೋಗಿಲ್ಲ ಬಂದಿಲ್ಲ. ಅಂದ್ರೆ ನೀರು ಹರಿಯುವಂತ ಮಳೆನೇ ಆಗಿಲ್ಲ? ಆಗಿಲ್ಲ ಆಗಿಲ್ಲ ಆಗಿಲ್ಲ ಇಲ್ಲ. ಅಷ್ಟೇ ಭೂಮಿಗೆ ತಕ್ಕಷ್ಟಿಗೆ ಮತ್ತೆ ಈಗ ನೀರು ಬೇಕು, ನೀರಿಲ್ಲ ಈಗ ಸದ್ಯ, ಮಳೆ ಇಲ್ಲ. ಹೇಗೆ ನಿಮ್ಮ ಊರಲ್ಲಿ ಕುಡಿ ನೀರಿಂದ ಅನುಕೂಲ ಹೇಗಿದೆ, ಮತ್ತೆ ಹೇಗೆ ಮಾಡ್ತಾ ಇದ್ದೀರಿ? ಬೋರ್ವೆಲ್ ನೀರು ಹೇಗೆ? ಬಾವಿಗಳಿದ್ದು, ಬಾವಿ ಎಲ್ಲ ಬತ್ತಿ ಹೋಗ್ಬಿಟ್ಟು. ನಮ್ದು ದೊಡ್ಡದು ಬಾವಿ ಇತ್ತು ಮೊದಲು, ಪುರಾತನ ಕಾಲದಿಂದ ಬಾವಿ ಇತ್ತು, ಬಾವಿ ಎಲ್ಲ ಬತ್ತಿ ಹೋಗ್ಬಿಡ್ತು. ಈಗ ಬೋರ್ನು ಹಾಕ್ಸಿದ್ದು ಒಂದೆರಡು ಬೋರು, ಅದನ್ನು ಫೇಲ್ ಆಗಿಬಿಡ್ತು. ಈಗ ನಮ್ಮ ತಮ್ಮ ಒಂದು ಮೊನ್ನೆ ಬೋರ್ ಒಂದು ಹಾಕ್ಸೋಣ ಹತ್ತೊಂದೊಂದು ಪಾಸ್ ಆಗಿಬಿಟ್ಟದ, ನಾನು ಒಂದು ಎರಡು ಬೋರ್ ಹಾಕ್ಸಿದ್ದೆ ಫೇಲ್ ಆಗಿಬಿಟ್ಟವ, ಮತ್ತೆ ಈ ವರ್ಷ ಹಾಕ್ಸ್ಬೇಕಂತ ಮಾಡಿದ್ವಿ. ಮತ್ತೆ ದೇವಕುಲ ಮತ್ತೆ ನಮ್ಮ ಅದೃಷ್ಟ ನೀರು ಬೀಳ್ತವೋ ಬೀಳಲ್ಲ ಅದೇನು. ಈಗ ಬೋರ್ ಅಂದ್ರೆ ನೀರು ಎಷ್ಟು ಫೂಟಿ ನೀರು ಬೀಳಕತ್ತೇವೆ ಇಲ್ಲೆಲ್ಲ? ಬೋರ್ ನೋಡ್ರಿ ಬಂದ್ರೆ ಒಂದು 60-70 ಫೀಟ್ನಾಗ ಸ್ವಲ್ಪ ನೀರು ಬಂದ್ರೆ ಮುಂದೆ ನೀರು ಬರ್ತಾವ ಅಂತೇಳಿ ನಮ್ಗೆ ಗ್ಯಾರಂಟಿ. ಇಲ್ಲ ಅಂತಂದ್ರೆ ಅದು ಫೇಲ್ ಆದಂಗೆ ಲೆಕ್ಕ, ಫೇಲ್ ಆದಂಗೆ ಲೆಕ್ಕ. 300-400 ಫೀಟ್ ತನಕ ಹಾಕ್ತೀವಿ ಒಳಗೆ. ಈಗ ನಿಮ್ಮ ಊರಲ್ಲಿ ಅಂದಾಜು ಬೋರ್ಗಳು ಎಷ್ಟು? ಬೋರ್ ಹಾಕಿದವರು ಏನೇನು ಬೆಳೆಗಳನ್ನು ಬೆಳೀತಿದ್ದಾರೆ ಬೋರಲ್ಲಿ? ನಮ್ಮೂರಾಗ ನೋಡ್ರಿ ಕೆಲವು ಮಂದಿ ಹತ್ತಿನೂ ಬೆಳೀತಾರೆ, ಕೆಲವು ಮಂದಿ ಸ್ವಲ್ಪ ನೀರು ಜಾಸ್ತಿ ಇತ್ತಂದ್ರೆ ಸ್ವಲ್ಪ ಊಟ ಇಡೋ ಮಡಿಕಟ್ಟಿನ ಇರ್ತಾವಲ್ಲ ಅಂಥವೆಲ್ಲ ಸ್ವಲ್ಪ ಭತ್ತ ಹಾಕಿಬಿಡ್ತಾರೆ ಒಂದು 1/2 ಎಕರೆ. ಉಳಿಕೆದೆಲ್ಲ ಹತ್ತಿ ಹಾಕಿರ್ತಾರೆ. ಕೆಲವು ಜನ ಈರುಳ್ಳಿನೇ ಹಾಕ್ತಾರೆ, ಕೆಲವು ಜನ ಸೀಡ್ಸ್ ಇಟ್ಟವ್ರನ್ನ ಸೀಡ್ಸ್ ಮಾಡ್ತಾರೆ, ಹತ್ತಿ ಸೀಡ್ ಮಾಡ್ತಾರೆ, ಕೆಲವೊಬ್ರು ತರಕಾರಿನೂ ಮಾಡ್ತಾರೆ. ನಿಮ್ಮದು ಭೂಮಿ ಹೇಳಿದಿರ್ತಾವೆ, 1 ಎಕರೆ ಐತಿ ಭೂಮಿ, ಏನೆಲ್ಲ ಬೆಳೆಗಳನ್ನು ಪ್ರತಿ ವರ್ಷ ಬೆಳೀತಾರ್ತೀರಿ? ನಮ್ಮದು ಪ್ರತಿ ವರ್ಷ ಹತ್ತಿನೂ ಹಾಕ್ತೀರಿ, ಕಾಟನ್ ಭತ್ತನೂ ಹಾಕ್ತಿದ್ದೀವಿ, ಈ ತೊಗರಿನೂ ಹಾಕ್ತೀವಿ. 1 ಎಕರೆ ಹಾಕಿರ್ತೀರಿ ವರ್ಷ? ವರ್ಷ ಭತ್ತ 1-2 ಎಕರೆ, ನೀರು ಮಳೆ ಆಗ್ತಾ ಬಂತಂದ್ರೆ 1-5 ಎಕರೆ ಭತ್ತ ಹಾಕ್ತೀವಿ, ಉಳಿಕಿದ್ದೆಲ್ಲ ಹತ್ತಿ ಹಾಕ್ತೀವಿ. ಈಗ ಮಳೆ ಬರಲಿಲ್ಲ ಅಂತಂದರೆ ಮತ್ತೆ ನೋಡಿ ಮಳೆ ಅನುಕೂಲ ನೋಡಿ ಮತ್ತೆ 1-2 ಎಕರೆ ಅಷ್ಟು ಭತ್ತ ಬಿಟ್ಕೊಂಡು ಅದು ಮಳೆ ಆಶ್ರಯದಾಗ ಕೆರೆ ತುಂಬಿದಾಗ ಭತ್ತ ಹಾಕ್ತೀವಿ, ಇಲ್ಲಿ ಉಳಿಕಿದ್ದೆಲ್ಲ ಹತ್ತಿನ ಹಾಕ್ಬಿಡ್ತೀವಿ. ಹೇಗೆ ಭತ್ತ ಇಳುವರಿ ಹೇಗೆ ತಕ್ಕೋತೀರಿ? ಒಳ್ಳೆ ಮಳೆ ಆಯ್ತು, ಚೆನ್ನಾಗಿ ನೀರು ಇತ್ತಪ್ಪ ಅಂದ್ರೆ ಭತ್ತದ ಇಳುವರಿ ಹೇಗೆ ಬರ್ತದೆ ನಿಮ್ಮ ಭೂಮಿ? ಮಳೆ ಚಲೋ ಬಂತು, ಸ್ವಲ್ಪ ಬುಳ್ಳ ಕೀಟನಾಶಕ ಸ್ವಲ್ಪ ಕಡಿಮೆ ಇತ್ತಪ್ಪ ಅಂದರೆ 15-18 ಕ್ವಿಂಟಲ್ ತನಕ ಬರ್ಬೋದು ಹತ್ತಿ. ಮಳೆ ಸರಿಯಾಗಿ ಬರಲಿಲ್ಲ, ಏನು ಬರಲಿಲ್ಲ ಅಂದ್ರೆ 1-7 ಕ್ವಿಂಟಲ್ ತನಕ ಬರ್ಬೋದು. ಸೊ ಮಳೆ ಮ್ಯಾಗನ ಬರ್ತದೆ ಹತ್ತಿ? ಮಳೆ ಮ್ಯಾಗ ನೀರಾವರಿ ಇತ್ತಂದ್ರೆ 1-3-4 ಕ್ವಿಂಟಲ್ ಜಾಸ್ತಿ ಬರ್ಬೋದು. ಓ, ಅಂದ್ರೆ ನೀರಾವರಿ ಇದ್ರೆ 20 ಕ್ವಿಂಟಲ್ ತನಕ ಹತ್ತಿ ಬರ್ತದೆ? ಹಾಂ ಬರ್ಬೋದ್ರಿ, 20 ಕ್ವಿಂಟಲ್ ಬರ್ಬೋದು. ಚಲೋ ಬಂತಂದ್ರೆ ನಮ್ಮ ಅದೃಷ್ಟ ಹುಳ ಕಂಟ್ರೋಲ್ ಆಗಬೇಕು, ಹುಳ ಕಂಟ್ರೋಲ್ ಆದರೆ ಇನ್ನೊಂದು 2-3 ಕ್ವಿಂಟಲ್ ಜಾಸ್ತಿನೂ ಬರ್ಬೋದು. ನೀವು 12 ಎಕರೆ ಭೂಮಿ ಐತೆ ನಿಮ್ಮದು, ಹತ್ತಿ ಬೆಳಿತೀರಿ, ತೊಗರಿ ಬೆಳಿತೀರಿ, ಭತ್ತ ಬೆಳಿತಾ ಇರ್ತೀರಿ, ಹೇಗೆ ಕೆಲಸಗಳನ್ನು ಮಾಡಿಸೋದು ನೀವು? ಮನೆಯಲ್ಲಿ ಒಕ್ಕಲ್ತನ ಮಾಡಲಿಕ್ಕೆ ಜನಗಳು ಅದೀರಿ ಅಥವಾ ಎಲ್ಲ ಕೂಲಿ ಆಳು ಇಟ್ಕೊಂಡು ಮಾಡಬೇಕು ಹೇಗೆ? ನಾವು ಮನೆಯವರು ಸ್ವಂತವರು ಎಲ್ಲರೂ ದುಡಿತೀವ್ರಿ. ನಾವು ನಮ್ಗೆ ಸಾಲದಾಗ ಇನ್ನೊಬ್ಬರು ನಮ್ಮ ಕೂಲಿ ಅವ್ರನ್ನ ಯಾರನ್ನ ಗುತ್ತಿಗೆ ಮಾಡಿಸೋದು, ಕೂಲಿ ಇಟ್ಟು ಮಾಡಿಸೋದು, ಅವ ಅಂಥವಾಗ ಕರೆ ಕಳಿಸಿ ಕೂಲಿ ಇಟ್ಟು ಮಾಡಿಸ್ತೀವಿ. ಈಗ ಹೇಗೆ ನಡೆದಾವ ಕೂಲಿ ಅದು ಇಲ್ಲಿ? ಕೂಲಿ ಇಟ್ಟಾಗ ನಿಮಗೆ ಆಳುಗಳು ಸಿಗ್ತಾವ? ಟೈಮ್ ಸರಿಯಾಗಿಲ್ಲ? ಸಿಗ್ತಾವ್ರಿ, ಸಿಗ್ತಾವಂದ್ರೂ ಕಷ್ಟ. ಕೆಲವೊಬ್ಬರು ಇಲ್ಲಿ 200 ರೂಪಾಯಿ ಕೂಲಿ ಇದೆ, ಬೇರೆ ಕಡೆ ಹೋದ್ರೆ ಗುತ್ತಿಗೆ ಹಿಡ್ಕೊಂಡು ಅಲ್ಲಿ 500-600 ರೂಪಾಯಿ ಹೋಗ್ಬಿಡ್ತಾರೆ. ಬೇರೆ ಕಡೆ ಅಂದರೆ ಅಲ್ಲಿ ಗಬ್ಬೂರು, ಗಂಜಳ್ಳಿ, ಶಕ್ತಿನಗರ ಅಲ್ಲಿ ತನಕ ಹೋಗ್ತಾರೆ. ಬೋಲೋರು, ಟಾಟಾ ಏಸಿ ತೊಗೊಂಡು ಅಲ್ಲಿ ಕೂಲಿ ಜಾಸ್ತಿ ಬರ್ತದೆ ಅಂತೇಳಿ ಅವರು ಅಂತ ಹೋದಾಗ ನಮ್ಗೆ ಇಲ್ಲಿ ಆಳುಗಳು ಶಾರ್ಟೇಜ್ ಬಿಡ್ತವೆ. ಶಾರ್ಟೇಜ್ ಬಿದ್ದಾಗ ನಮ್ಮ ಹೊಲಗಳು ಸ್ವಲ್ಪ ಅಷ್ಟೊಂದು ಅನುಕೂಲ ಆಗಂಗಿಲ್ಲ, ಆದ್ರೂ ಹಂಗೆ ಸ್ವಲ್ಪ ಸುಧಾರಿಸ್ಕೊಂಡು ಹೋಗ್ಬಿಡ್ಬೇಕು. ನಿಮ್ಮ ಊರಲ್ಲಿ ದುಡಿತಕ್ಕಂಥ ಜನ ಇದ್ದಾರೆ ಭಾಳಷ್ಟು ಜನ, ಕೂಲಿ ಆಳುಗಳು ಇದು ಅದಾರ ಸಿಗ್ತಾವ ಇಲ್ಲೆಲ್ಲ? ಸಿಗ್ತಾರ್ರಿ, ಸಿಗ್ತಾರ ಅಂದ್ರೂ ಪ್ರತಿಯೊಬ್ಬರಿಗೆ ಭೂಮಿ ಐತ್ರಿ, ಯಾರಿಗೂ ಇಲ್ಲ ಅಂಬಕ್ಕಿಲ್ಲ. 2 ಎಕರೆ, 3 ಎಕರೆ, 4 ಎಕರೆ ಇರ್ತಾವ. ಭೂಮಿ ಜಾಸ್ತಿ ಇರೋದ್ರೆ 3-4 ಜನ ಇದು ಭೂಮಿ ಜಾಸ್ತಿ ಇದ್ದಾರೆ. ಹೇಗೆ ಕೆನಾಲ್ ನೀರು ಬರೋದಿಲ್ಲ ಅಂತಂದಿರ್ತಾವ, ಕೆನಾಲ್ ನೀರು ಯಾವಾಗ ನಿಮಗೆ ಅನುಭವ ಇದೆಯಾ? ಕೆನಾಲ್ ಮುಖಾಂತರ ಇರೋ ನೀರಾವರಿ ಮಾಡ್ಕೊಂಡು ಭತ್ತ ಬೆಳೆದ ನಿಮ್ಗೆ ಅನುಭವ ಇದೆಯಾ? ಅನುಭವ ಇದ್ರು. ಅವಾಗ ಚಲೋ ಬರ್ತಿದ್ರು. ಅಷ್ಟು ನಾವು ಸಣ್ಣವರಿದ್ದಾಗ ಬೇಸಿಗೆ ಕಾಲ 1 ತಿಂಗಳ ಗ್ಯಾಪ್ ಬಿಡ್ತಿದ್ರು ಅವಾಗ ಶಿಲ್ಟ ತೆಗಿಬೇಕಂತೇಳಿ. ಆಮೇಲೆ ಬರ್ತಾ ಬರ್ತಾ 1-2 ತಿಂಗಳು ಪೂರ್ತಿ ಇದಾಗ್ಬಿಟ್ರು. ಈಗಂತೂ ಪೂರ್ತಿ 20 ವರ್ಷದಿಂದ ಪೂರ್ತಿನೇ ಬಂದಾಗ್ಬಿಟ್ಟು ಈಗ ಮತ್ತೆ ಈಗ ಸದ್ಯ ಅಂತೂ ಬರ್ತಾವ. ಯಾವಾಗ ಒಂದು ಟೈಮ್ ಒಂದು ಪ್ರಕಾರ ಹಾಕ್ತಾರ, ಆ ತಿಂಗಳಿಗೊಂದ್ಸಲ 1-2 ದಿವಸ ಬರ್ತಾವ, ಇಲ್ಲಾಂದ್ರೆ ಬರೋದೇ ಇಲ್ಲ. ಆ ಕಡೆ ಮೇಲೇನೆ, ಆ ಕಡೆ ಮಟ್ಮಾರಿ, ತುರ್ಕುಳ್ಡೋಣ, ಆ ಕಡೆನೇ ಬಂದು ಅವರು ಪೂರ್ತಿ ಒಡ್ಡೆ ಹಾಕೊಂಡು ಕುಂತು ಬಿಡ್ತಾರೆ. ಅವರು ಟ್ಯಾಕ್ಟರ್ ತೊಗೊಂಡು ಎಲ್ಲ ಬಂದು ಊಟ ಗೀಟ ಎಲ್ಲ ಹಾಕೊಂಡು 1 ತಿಂಗಳನ್ಗಟ್ಲೆ ಕುಂತು ಅವ್ರು ಅಲ್ಲೇ ನೀರು ಈ ಕಡೆ ಬರ್ಲಾರ್ದಂಗೆ ಮಾಡಿಬಿಡ್ತಾರೆ, ಸರಿ ಮಾಡ್ಕೊಂಡ್ಬಿಡ್ತಾರೆ, ಈ ಕಡೆ ಬಿಡಂಗಿಲ್ಲ. ನಿಮ್ಮಲ್ಲಿ ಕೆರೆ ಇದೆಯಲ್ಲ, ಕೆರೆ ತುಂಬಿಸ್ಕೊಳ್ಳಿಕ್ಕೆ ಏನಾದರೂ ನಿಮ್ಮ ಸ್ಥಳೀಯ ಶಾಸಕರನ್ನು ಕೇಳಿಬಿಟ್ಟು ನಮಗೆ ಕೆರೆ ತುಂಬಿಸ್ಕೊಡ್ರಿ, ಭತ್ತ ಬೆಳ್ಕೋತೀವಿ ಅಂತೇಳಿ ಒಂದು ಮನವಿಯನ್ನು ಕೊಡ್ಬೋದಾಗಿತ್ತಾವ? ಕೊಟ್ಟಿವ್ರಿ, ಮನವಿ ಸಾಕಷ್ಟು ಸಲ ಕೊಟ್ಟಿವಿ. ಅವ್ರನ್ನ ಸಾಕಷ್ಟು ಸಲ ಕೆರೆಗೆ ಒಂದೊಂದು ಟೈಮು ಬೆಳೆ ಬಂದಾಗ ನಿಂತಾಗ ಸಹಾಯ ಮಾಡ್ಯಾರ್ರಿ, ಮಾಡಿಲ್ಲ ಅಂಬಕ್ಕಿಲ್ಲ. ಶಾಸಕರೂ ಮಾಡ್ಯಾರ, ಜಡ್ಪಿ ಮೆಂಬರೂ ಮಾಡ್ಯಾರ. ಅವ್ರನ್ನು ನೀರೆಲ್ಲ ಕುಡಿಯಾಕಿಲ್ಲಪ್ಪ ಅಂದರೆ ಪೂರ್ತಿ ಹೋರಾಟ ಮಾಡಿ ನೀರು ತಂದು ಕುಡಿಯಾಕಂತೂ ಈ ನಮ್ಮ ಹಳ್ಳಿಗೆ ಸುತ್ತಹಳ್ಳಿಗೆ ನೀರು ಬಿಡ್ತಾರೆ. ನೀರಿಗ ಎಲ್ಲ ನಿಮ್ಮ ಊರಿಗೆ ಕುಡಿ ನೀರು ಬೋರ್ ನೀರನ್ನ ಎಲ್ಲರಿಗೂ ಬೋರ್ ನೀರು? ಪಂಚಾಯತ್ ವತಿಯಿಂದ ಏನಾದ್ರು ಫಿಲ್ಟರ್ ಗಿಲ್ಟರ್ ಹಾಕ್ಸ್ಯಾರ? ಫಿಲ್ಟ್ರ್ ಇಲ್ಲಿ ನಮ್ಮಲ್ಲಿ ಹಾಕ್ಸಲ್ರಿ, ಫಿಲ್ಟರ್ ಹಾಕ್ಸಂತ ಮನವಿ ಕೊಟ್ಟಿವ್ರಿ. ಇಲ್ಲ ಜನಸಂಖ್ಯೆ ಸ್ವಲ್ಪ ನಿಮ್ಮಲ್ಲಿ ಕಡಿಮೆ ಅದ ಅಂತಂತೇಳಿ ಹೇಳಕತ್ತಾರೆ ಅವರು. ಮತ್ತೆ ಯಾವ ಪಂಚಾಯತಿ ಬರುತ್ತೆ ನಿಮ್ಮೂರು? ನಮ್ದು ಕಮಲಾಪುರ ಪಂಚಾಯತಿ ಬರುತ್ತಾರೆ. ಎಷ್ಟು ಜನ ಅದರ ಪಂಚಾಯತಿ ಸದಸ್ಯರು ನಿಮ್ಮೂರಿಂದ? ನಮ್ಮೂರಿಂದ 2 ಜನ ಇದ್ದಾರೆ ಸದಸ್ಯರು. ಏನು ಊರಲ್ಲಿ ಕೆಲಸಗಳು ಏನೇನು ಹೊಂಟಿದಾವೆ, ಏನೇನು ಆಗಿದಾವೆ ಅಭಿವೃದ್ಧಿ, ಇನ್ನೂ ಏನು ಸಮಸ್ಯೆ ಇದಾವೆ ಊರಲ್ಲಿ? ಇದಾವ್ರಿ, ಕೆಲವೊಂದು ಸಮಸ್ಯೆ ಇದಾವೆ, ಕೆಲವೊಂದು ಸಮಸ್ಯೆ ಬಗೆಹರಿಸ್ಯಾರ. ಕೆಲವೊಂದು ರೋಡ್ಗಳು ಹಾಕ್ಸ್ಯಾರ, ಕೆಲವೊಂದು ಡ್ರೈನೇಜ್ಗಳು ಮೊದಲು ಹಾಕಿದ್ದನ್ನು ಸ್ವಲ್ಪ ಇದಾಗಿಬಿಟ್ಟವ, ಮತ್ತೆ ಹೊಸದಾಗಿ ಇದು ಮಾಡ್ಬೇಕಂತಂತೀವಿ, ಮತ್ತೆ ಮಾಡ್ತೀವಿ ಅಂತಾರೆ. ಹೇಗೆ ಅನ್ವರ್ ಗ್ರಾಮದಲ್ಲಿ ಶೌಚಾಲಯ ವ್ಯವಸ್ಥೆ ಎಲ್ಲ ಮನೆ ಮನೆಗೆ ಮಂದಿ ಕಟ್ಟಿಸ್ಕೊಂಡ್ರೆ ಎಲ್ಲ ಉಪಯೋಗ ಮಾಡ್ತಾ ಇದ್ದಾರೆ? ಮನೆ ಮನೆಗೆ ಎಲ್ಲರೂ ಕಟ್ಟಿಸ್ಕೊಂಡವ್ರೆ. ಕಟ್ಟಿಸ್ಕೊಂಡವ್ರು ಅಂದ್ರೂ 70% ಉಪಯೋಗ ಮಾಡಲ್ಲ, ಮಾಡ್ತಾ ಇಲ್ಲ. ಸುಮ್ಮನೆ ಬಿಟ್ಕೊಂಡು ಬಿಟ್ಟಾರ. ಉಳಿಕಿದ ಜನ ಕೆಲವೊಬ್ರು ಮಾಡ್ತಾ ಇದ್ದಾರೆ. ಅಂದ್ರೆ ಹಳ್ಳಿ ಜನ ಇನ್ನೂ ಹಳೆ ಪದ್ಧತಿ ಬಿಡ್ತಾ ಇಲ್ಲ? ಬಿಟ್ಟಿಲ್ರಿ. ನಮ್ಮ ಮನೆಯಿಂದನೇ ಇಲ್ಲಿ ಬಂದು ಕುಂದಿರ್ತಾರ. ದಿನ ಹೇಳ್ತೀನಿ ಬಿಡ್ತೀನಿ, ಬಿಡವಲ್ರು ಬಿಡವಲ್ರಿ. ಇಲ್ಲಿ ಮನೆಯಿಂದನೇ ಕುಂದಿರ್ತಾರ ಬಂದು ಬಂದು. ಎಲ್ಲ ಕಡೆ ಜಾಗ ಇಲ್ಲ, ಎಲ್ಲ ಕಡೆ ಊರು ಪೂರ್ತಿ ದೊಡ್ಡದಾಗಿ ಬಿಡ್ತೀವಿ. ಅವಾಗ ಇಲ್ಲಿ ಸ್ವಲ್ಪ ಇತ್ತು. ಅವಾಗ ಎಲ್ಲ ತಿಳುವಳಿಕೆ ಬಂದ್ರು ಎಲ್ಲ ಜನ ಸುಧಾರಣೆ ಆಗ್ಬೇಕು. ಇನ್ನು ಯಾಕೆ ಈ ತರ ಒಂಥರ ಧೋರಣೆಗಳದ ಅಂತ ಹಳ್ಳಿ ಹೇಳಿದ್ರು ಕೇಳವ್ರು. ಮೆಂಬರ್ನು ಬಂದು ನಾಲ್ಕೈದು ಸಲ ಹೇಳಿದ್ರು, ಪಿ ಡಿ ಓ ಹೇಳಿದ್ರು, ಹಂಗೆ ಬಂದು ಕುಂದಿರ್ತಾರ. ಒಂದ್ಸಲ ಲಾಸ್ಟ್ ಫೈನಲ್ ಹೋಗಿ ಮತ್ತೆ ಕಂಪ್ಲೇಂಟ್ ಕೊಡಲೇ ಅನ್ನಿಸ್ತದ, ಮತ್ತೆ ಎಲ್ಲೇ ಬಂತ ಅಂತೇಳಿ ಸುಮ್ಮನೆ ಇರಕತ್ತೀವಿ. ಈಗ ನಿಮ್ಮ ಒಕ್ಕಲ್ತನ ಹೇಗೆ ಅನಿಸಿದ್ರಿ ದೌಲತ್ ಸಾಬ್ ಅವ್ರೆ? ಒಕ್ಕಲ್ತನ ಲಾಭ ಅನಿಸಕತ್ತೈತ ಹೇಗೆ ನಿಮ್ದು? ನೋಡ್ರಿ, ಒಕ್ಕಲ್ತನ ಇಲ್ಲಾಂದ್ರೆ ಜೀವನ ಇಲ್ಲ ಏನ್ರಿ. ಪ್ರತಿಯೊಬ್ಬರು ಈಗ ಊಟ ಮಾಡ್ಬೇಕಂದ್ರೆ ಧಾನ್ಯನೇ ಬೆಳಿಬೇಕು, ರೊಕ್ಕ ತಿನ್ನಕ್ಕಾಗಲ್ಲ. ಆದ್ರೂ ಗೌರ್ಮೆಂಟ್ ಏನ್ ಮಾಡ್ತಾರ, ಸಹಕಾರ ಮಾಡ್ತೀವಿ ಅಂತಾರ. ಕೆಲವೊಬ್ರಿಗೆ ಯಾರು ಮಾಡ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ, ಕೊಡ್ತಾರ ಎಷ್ಟೋ ಎಷ್ಟೋ 1,500 ರೂಪಾಯಿ ಹಾಕ್ತಾರ, ದುಷ್ಟ ತಂದು ಬಿಡ್ತಾರ. ಪರಿಹಾರ ಯಾವ್ದು ಹಾಕ್ತಾರ ಎಂಬುದನ್ನಿಲ್ಲ. ಒಂದಷ್ಟು ಪೂರ್ತಿ ಅದು ಕ್ರಿಮಿನಾಶಕಗಳಂತೂ ಬೆಲೆ ಫುಲ್ ಏರಿಕೆ ಆಗ್ಬಿಟ್ಟವ. ಅವಾಗ ಒಂದು 500 ರೂಪಾಯಿಗೆ ಬರೋ, ಈಗ 1,500 ರೂಪಾಯಿ 2,000 ಆಗ್ಬಿಟ್ಟವ. ಒಂದು ಟೈಮ್ ಗೊಬ್ಬರ ಎಣ್ಣೆ ಹೊಡಿಬೇಕಂತಂದ್ರೆ ಒಂದು 2 ಎಕರೆಗೆ 2,000 ರೂಪಾಯಿ 3,000 ರೂಪಾಯಿ ಬೇಕು. ಈಗ ಅಂತದ್ರಾಗ ಖರ್ಚು ಜಾಸ್ತಿ ಬರ್ತದ್ರಿ. ಈ ವರ್ಷ ರೇಟ್ನ ಚಲೋ ಅದ, 6,000 ರೂಪಾಯಿ 7,000 ರೂಪಾಯಿ ತನಕ ಹೋಗುತ್ತೆ ರೇಟು. ಆದ್ರೂ ಇಲ್ಲಿ ಕ್ರಿಮಿನಾಶಕದ ಗೊಬ್ಬರದ ರೇಟ್ ಜಾಸ್ತಿ ಆಗಿಬಿಟ್ಟದ. ಆ ಕೂಲಿ ಅವ್ರದನ್ನು ಕೂಲಿ ಜಾಸ್ತಿ ಆಗಿಬಿಟ್ಟದ. ಹಾಗಾಗಿ ನಾವು ಮನೆಯವ್ರು ಮಾಡಿದ್ರೂ ಸ್ವಲ್ಪ ಏನೋ ಅನುಕೂಲ, ಮತ್ತು ಆಳುಗಳು ಇಟ್ಟನಪ್ಪ ಅಂದರೆ ಲಾಸ್ ಅದು. ಮತ್ತು ಮನೆಯವ್ರು ಮಾಡ್ಕೊಂಡು ಚಲೋ ಹೊತ್ತಿನಾಗ ಮಾಡ್ಕೊಂಡಪ್ಪ ಅಂದರೆ ಅದ್ರಾಗ ಏನೋ ಒಂದು 30-40% ಉಳಿಬೋದು. ಮತ್ತು ಅದು ಬೆಳೆ ಗಿಳೆ ಚಲೋ ಹೊತ್ತು ಬಂದಂದ್ರೆ, ಮತ್ತು ಬೆಳೆ ಮಳೆ ಸರಿಯಾಗಿ ಬರಲಿಲ್ಲ, ಮತ್ತು ಇದು ಕ್ರಿಮಿನಾಶಕಗಳು ರೋಗಗಳು ಜಾಸ್ತಿ ಬಂತು ಅಂದರೆ ಮತ್ತೆ ಲಾಸ್ ಆಗುತ್ತೆ. ನಿಮ್ಮ ಒಕ್ಕಲ್ತನ ನೀವು ಹೇಗೆ ಮಾಡ್ತಾ ಇದ್ದೀರಿ? ಎತ್ತಿಟ್ಟು ಮಾಡ್ಕೋತಾ ಇದ್ದೀರೋ ಅಥವಾ ಎಲ್ಲ ಬಾಡಿಗೆ ಹೆಚ್ಚೆ ಮಾಡಿಸ್ತಾ ಇದ್ದೀರಿ ಹೇಗೆ? ಎತ್ತು ಈಗ ಒಂದು 2 ವರ್ಷ ಆದರೂ ತೆಗೆದುಬಿಟ್ಟಿವ್ರಿ. ಈಗ ನನಗಂತೂ ಸ್ವಲ್ಪ ವಯಸ್ಸಾಗಿಬಿಟ್ಟಿದ್ರೆ, ಹುಡುಗರು ಇನ್ನು ಸಣ್ಣ ವಯದವ, ಕೆಲವು ಹುಡುಗರು ಓದ್ತವ, ಒದ್ದು ಒಬ್ಬದನ್ನ ದೊಡ್ಡದನ್ನತ್ತು ಮೇಸನ್ ಕೆಲಸ ಕಲ್ತಾನ, ಅದನ್ನ ಮೇಸನ್ ಕೆಲಸಕ್ಕೆ ಹೋಗ್ಬಿಡ್ತಾನೆ ಮೇಸ್ತ್ರಿ ಬೇಲ್ದವ್ರು. ಇನ್ನೊಬ್ಬತ್ತಾಗ ಆತಗ ಓದಿಕೊಂಡನ, ಆತಗ ಸರ್ವಿಸ್ ಇಲ್ಲ, ಆತಗ ಒಕ್ಕಲ್ತನದ್ದು ಅನುಭವ ಇಲ್ಲ ಆತಗ. ದೊಡ್ಡತ್ತಗನ ಸ್ವಲ್ಪ ಪರವಿಲ್ಲ, ಆತನ ಮಾಡ್ತಾನ. ಇನ್ನು ಉಳಿಕಿದ ಹುಡುಗರು ಅರಬ್ಬಿಗೆ ಹಚ್ಚಿವಿ. ಒಬ್ಬತ್ತೊಂದು ಆನ್ಲೈನ್ ಕ್ಲಾಸ್ ನಡೆದದ, ಇನ್ನೊಬ್ಬತ್ತೊಂದು ಇನ್ನೊಂದು ಇದು ಮಾಡಕತ್ತಾರ. ಇದಾಗಿಲ್ಲ ಅದಂತ. ನಿಮ್ಮ ನಂತರ ಒಕ್ಕಲ್ತನ ಮುಂದುವರಿಸಿ ಹೋಗುವಂತ ಮತ್ತೆ ಕಲಿಸ್ಬೇಕಲ್ಲ, ನೀವು ಮುಂದೆ ಯಾರು ಒಲಿಸ್ಕೊಂಡು ಹೋಗೋರು ಒಕ್ಕಲ್ತನ? ಕಲಿಸ್ತಾರೆ, ಕಲಿಸ್ತಾರೆ, ಕಲಿಸಕ್ಕೆ ಮಾಡತ್ತಾನ್ರ ಒಬ್ಬತ್ತು ಮಾಡ್ತಾನ, ಮಾಡಕತ್ತಾನ. ಇನ್ನು ಕೆಲವು ಹುಡುಗರು ಸಣ್ಣವ ಇದಾವ, ಮತ್ತೆ ಇನ್ನು ಅವ್ರಿಗೆ ಓದೋದು ಮುಂದುವರಿಸ್ಬೇಕು. ಮತ್ತೆ ಓದೋದು ಬಿಟ್ಟನಂದ್ರೆ ಮತ್ತೆ ಈಗ ಒಕ್ಕಲ್ತನಕ್ಕಾದ್ರೂ ಓದೋದು ಆಗಂಗಿಲ್ಲ, ಎರಡು ಆಗಂಗಿಲ್ಲ. ಮತ್ತು ಅವ್ರು ಓದು ಎಲ್ಲಿ ತನಕ ಓದ್ತಾರೋ ಅಲ್ಲಿ ತನಕ ಹೋದ್ಮೇಲೆ ಮತ್ತೆ ಅವಾಗ ಅವಾಗ ಹೊಲಕ್ಕೆ ಕರ್ಕೊಂಡು ಹೋಗ್ತೀವಿ. ಮತ್ತೆ ಏನಾದ ಅವ್ರು ಸ್ವಲ್ಪ ಸ್ವಲ್ಪ ಜ್ಞಾನ ಕೊಡ್ಬೇಕು ಅದ್ರ ಬಗ್ಗೆ. ಕೊಡ್ತಾರೆ, ಕರ್ಕೊಂಡು ಹೋಗ್ತೀವಿ. ಈಗ ದೌಲತ್ ಸಾಬ್ ಅವರೇ, ನಿಮ್ಮ ತಂದೆಯವರು ಮಾಡೋದು ಒಕ್ಕಲ್ತನಕ್ಕೂ ನಿಮ್ಮ ಒಕ್ಕಲ್ತನಕ್ಕೂ ಏನು ಫರ್ಕ್ ಅನ್ನಿಸ್ತದೆ? ನೋಡ್ರಿ, ನಮ್ಮ ತಂದೆಯವರು ಮಾಡೋದಕ್ಕೂ ನಾವು ಮಾಡೋದಕ್ಕೂ ನಮ್ಮ ತಂದೆಯವರು ಮಾಡಕಲಕ್ಕ ಗೊಬ್ಬರ ರೇಟನ್ನು ಕಡಿಮೆ ಇತ್ತು. ಕ್ರಿಮಿನಾಶಕ ಎಣ್ಣೆದು ಕೆಮಿಕಲ್ದು ಜಾಸ್ತಿ ಬಳಸ್ತಾ ಇದ್ದಿಲ್ಲ, ಎಣ್ಣೆ ಗೊಬ್ಬರ ಜಾಸ್ತಿ ಬಳಸ್ತಾ ಇದ್ರು. ಅವಾಗ ದನ ಕರುಗಳು ಜಾಸ್ತಿ ಇದ್ವು, ಕುರಿಗಳೂ ಜಾಸ್ತಿ ಇದ್ವು. ಅವಾಗ ಈಗ ಕುರಿನೂ ಕಡಿಮೆ ಆಗಿಬಿಟ್ಟವ. ಈಗ ಎಲ್ಲ ಎಲ್ಲಿ ಗೈರಾಣಿ ಇತ್ತು ಎಲ್ಲಿ ಬೀಳದಿದ್ದ ಭೂಮಿಯೆಲ್ಲ ಮಾಡ್ಕೊಂಡ್ಬಿಟ್ಟಾರೀಗ. ಕುರಿ ಮೇಯ್ಸೋಕ್ಕೂ ಜಾಗ ಇಲ್ಲ, ಈಗ ಕುರಿಗಳು ಕಡಿಮೆ ಆಗಿಬಿಟ್ಟವ. ಈಗ ದನಗಳು ಮೇಯ್ಸೋಕ್ಕೂ ಜಾಗ ಇಲ್ಲ, ದನಗಳೂ ಕಡಿಮೆ ಆಗಿಬಿಟ್ಟವ. ಹಾಗಾಗಿ ಎಣ್ಣೆ ಗೊಬ್ಬರನ ಕಡಿಮೆ ಆಗಿಬಿಟ್ಟದ. ಇನ್ನೊಂದು ರಾಸಾಯನಿಕ ಗೊಬ್ಬರ ಜಾಸ್ತಿ ಬಳಸಕತ್ತೀವಿ. ರಾಸಾಯನಿಕ ಗೊಬ್ಬರ ಜಾಸ್ತಿ ಬಳಸಿದ್ರೂ ಇನ್ನೊಂದು ರೋಗಗಳು ಜಾಸ್ತಿ ಬರ್ತವೆ. ಇನ್ನು ಒಂದು ಸಾವಯವ ಗೊಬ್ಬರ ಬಳಸ್ಬೇಕಾದ್ರೂ ನಮ್ಗೆ ಅಷ್ಟೊಂದು ಇದು ತೊಟ್ಟಿ ಎಲ್ಲ ಇದು ಮಾಡಿಕೆ ಇದು ಮಾಡ್ಬೇಕಂದ್ರೂ ಅದು ಸರಿಯಾಗಿ ಇದಾಗವಲ್ದು. ನಿಮ್ಮ ತಂದೆಯವರು ಇದ್ದಾಗ ಅವಾಗ ಎಲ್ಲ ದನಕರುಗಳನ್ನು ಕಟ್ಟಿದ್ರೆ? ದನಕರುಗಳು ಅವಾಗ ನಮ್ಮ ತಂದೆಯವರು ಒಂದು 40-50 ಆಡು ಇದ್ವು. ಅವಾಗ ದನಕರುಗಳು ಒಂದು 40 ದನಗಳಿದ್ವು, ಒಂದು 10 ಎಮ್ಮೆ ಇದ್ವು, 6 ಎತ್ತು ಇದ್ವು. ಈಗೆಲ್ಲ ಏನು ಇಲ್ಲ ನಿಮ್ಮ ಮನೆಯಲ್ಲಿ? ಐದವ್ರಿ, ಒಂದು 2 ಎತ್ತು ಐದವ, 2 ಎತ್ತು ಇಟ್ಟಿವ್ರಿ. ಉಳಿಕಿದ್ದು ಟ್ಯಾಕ್ಟರ್ಲಿಂದ ಬಾಡಿಗಿಟ್ಟು ಮಾಡಿಸೋರು. ಎತ್ತುಗಳು ನೋಡ್ರಿ ಭಾಳಷ್ಟು ಮಂದಿ ತೆಗೆದಾರ, ಆದ್ರೂ ನೀವು ಎತ್ತಿಟ್ಟಿರಂತಂದ್ರೆ ಮೆಚ್ಚು ಅಂತದ ನಿಮ್ದು? ಇಟ್ಟವ್ರು ಮತ್ತೆ ನಡೆಯಂಗಿಲ್ರಿ, ನಡೆಯೋದಿಲ್ಲ. ಎತ್ತುಗಳಾದ್ರೆ ಈಗ ನಮ್ಗೆ ಅನುಕೂಲ ಆದಾಗ ಅವ್ರು ಕರೆದನ್ನು ಬರಂಗಿಲ್ರಿ. ಎತ್ತುಗಳಿದ್ರೆ ನಮ್ಗೆ ಸ್ವಲ್ಪ ನಮ್ಗೆ ಯಾವಾಗ ಅನುಕೂಲ ಆಗ್ತದ್ರೆ ಅವಾಗ ಅನುಕೂಲ ಹಾಕಿಕೊಂಡು ಹೋಗ್ಬಿಡ್ತೀವಿ. ಒಂದು ತಾಸು ಹೆಚ್ಚು ಕಡಿಮೆ ಹೋಗ್ಬಿಡ್ತೀವಿ ನಾವು. ಹೇಗೆ ಎತ್ತುಗಳಿಗೆಲ್ಲ ಮೇವಿನ ವ್ಯವಸ್ಥೆ ಅದು ನಿಮ್ದು ಸ್ವಂತ ಮಾಡ್ಕೋತೀರಾ ಅಥವಾ ಏನೋ ಖರೀದಿ ಮಾಡಬೇಕು? ಹೋಗಿಲ್ಲ, ಮಳೆ ಚಲೋ ಬಂತಂದ್ರೆ ಭತ್ತ ಬೆಳೀತಂದ್ರೆ ನಮ್ಮ ಮೇವನೇನು ಕೊಣೋದು ಬೇಕಾಗಿಲ್ಲರಿ. ಮತ್ತೆ ಮಳೆ ಸರಿಯಾಗಿ ಆಗಲಿಲ್ಲ ಇದಾಗಲಿಲ್ಲ ಅಂದ್ರೆ ಮತ್ತೆ ಕೊಣಬೇಕಾಗುತ್ತೆ. ನಿಮ್ಮ ಊರಲ್ಲಿ ಅಂದಾಜು ಎತ್ತುಗಳು ಎಷ್ಟು ಜೊತೆ ಎತ್ತುಗಳು ಸಿಗ್ತಾವೆ? ಭಾಳಷ್ಟು ಅದಾವ ಎತ್ತುಗಳು, ಎಲ್ಲರೂ ತೆಗೆದು ಬಿಟ್ಟಾರಂತೀರಿ ಹೇಗೆ? ಈ ನಮ್ಮ ಊರಲ್ಲಿ ನೋಡ್ರಿ ಈಗ 70% ಎತ್ತ ಇದಾವ್ರಿ. 70% ಎತ್ತ ಇದಾವ. ಎಲ್ಲ ಒಕ್ಕಲ್ತನ ಎತ್ತಿನಿಂದ ಮಾಡ್ತಾರೆ, ಎತ್ತಲಿಂದನೇ ವ್ಯವಸ್ಥೆ ಮಾಡ್ತಾರೆ. ಈಗ ಹತ್ತಿ ಮೊದಲು ಇದ್ದಾಗಾದ್ರೆ ಟ್ರ್ಯಾಕ್ಟರ್ ಹೊಡಿಬಹುದು, ಈಗ ಕೊಲ್ಲಿಗಳು ದೊಡ್ಡ ದೊಡ್ಡವಾದ ಮೇಲೆ ನಂತರ ಟ್ರ್ಯಾಕ್ಟರ್ನಿಂತ ಬರಂಗಿಲ್ಲ. ಈ ಎತ್ತುಗಳು ಸ್ವಲ್ಪ ನಿಧಾನ ಸಾವಕಾಶಾಗಿ ಈಗ 4 ಎಕರೆ ಹೊಡಿತೀವಿ ಅಂದ್ರೆ 2 ಎಕರೆ ಹೊಡ್ಕೊಂಡು ಬರ್ಬೋದು. ನೀವು ಒಂದು ಜೊತೆ ಎತ್ತನ್ನ ಬಾಡಿಗೆ ಹೊಡಿಸಿದ್ರೆ ಎಷ್ಟು ತಗೋತಾರೆ ಬಾಡಿಗೆ? 1000 ರೂಪಾಯಿ ತಗೋತಾರೆ. 1000 ರೂಪಾಯಿ ಉಂಟೆ ಹೊಡಿಬಹುದು, ಏನೇ ಇರ್ಬೋದು, ಏನೇ ಇರ್ಬೋದು, 1000 ರೂಪಾಯಿ ಬಾಡಿಗೆ, 1000 ರೂಪಾಯಿ ಬಾಡಿಗೆ. ಈ ನಿಮ್ದು ವರ್ಷಗಟ್ಟಲೆ ಎತ್ತಿನ ಕೆಲಸ ಇರ್ತಾವ ಭೂಮಿಯೊಳಗೆ, ಹಂಗೆ ಎತ್ತುಗಳನ್ನ ಖಾಲಿ ಕಟ್ತಾರೆ ಹೆಂಗ ಮತ್ತೆ ಕೆಲಸ ಇಲ್ದಾಗ? ಕೆಲಸ ಇಲ್ದಾಗ ಮತ್ತೆ ಕಾಲಿನೇ ಇರ್ಬೇಕಾಗ್ತದ್ರಿ. ಕೆಲಸ ಇದ್ದಾಗ ಹತ್ತಿ ಹೊಲ್ದಾಗ ಕುಂಟೆ ಹೊಡಿಬೇಕು, ಬಯಲು ಹೊಲ್ದಾಗೂ ಕುಂಟೆ ಹೊಡಿಬೇಕು, ಈಗ ಗದ್ದೆ ಇಲ್ದಾಗ ಮಡಿಕೆ ಹೊಡಿಬೇಕು, ಪಲ್ಗೋರು ಹೊಡಿಬೇಕು, ಮತ್ತೆ ಅದೇ ಸ್ಟಾರ್ಟ್ ಹಚ್ಚಿದ್ರ ಬೆಳೆ ಬರತ್ತ ಖಾಲಿ ಇರಬೇಕಾಗ್ತದೆ. ಖಾಲಿ ಇದ್ರಂದ್ರೆ ಆಮೇಲೆ ಈಗ ಭತ್ತ ಹಾಕಿರ್ತಾರೆ, ಇನ್ನೊಂದು ಹತ್ತಿ ಹೊಲ ಇರ್ತದೆ, ಹತ್ತಿ ಹೊಲನಕ್ಕೆ ಹೋಗಬೇಕಾಗ್ತದೆ. ಅದಾದ ನಂತರ ಇನ್ನೊಂದು ಜೋಳಕ್ಕೆ ಯಾವುದೋ ಒಂದು ಬಿಟ್ಟಿರ್ತೀವಿ, ಅದಕ್ಕೆ ಹೋಗ್ಬೇಕಾಗ್ತದ್ರಿ. ಅಂದ್ರೆ ನೀವೇನು ಎತ್ತುಗಳು ನಿಮ್ಮ ಹೊಲದಲ್ಲಿ ಅಷ್ಟೇ ದುಡಿಸ್ತೀರಿ, ಬಾಡಿಗೆ ಏನು ಹೊಡೆಯಕ್ಕೆ ಹೋಗೋದಲ್ಲಿ? ನಮ್ದು ಅಷ್ಟೊಂದು ಹಾಕಿಲ್ರಿ, ನಾವು ಬಾಡಿಗೆ ಅಂತ ಹೋಗೋದು ಕಡಿಮೆ. ಈಗ ನಮ್ಮ ಕೆಲಸ ನಮ್ಮ ಮನೆ ಕೆಲಸನೇ, ನಮ್ಗೆ ಸಾಲಕ್ಕೆ ಆಗಂಗಿಲ್ರಿ. ಇನ್ನೊಂದು ಟೈಮ್ ಇದ್ದಾಗ ಆಳುಗಳು ಖರ್ಚು ಮಾಡಿಸ್ತವ್ರು. ಮತ್ತು ಒಕ್ಕಲುತನದ ಏನಾದರೂ ಇಂಥವು ಎಮ್ಮೆ ಸಾಕೋದು, ಆಕಳ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಅಂಥವೆಲ್ಲ ಮಾಡ್ಕೊಂಡಿರಿ? ಮೊದಲು ಕುರಿ ಸಾಕಾಣಿಕೆ ಆಡುಗಳಿದ್ದವು ರೀ, ಮೇಕೆ. ಈಗ ತೆಗೆದು ಬಿಟ್ಟಿವ್ರಿ, ಯಾವ ಕಾಯವರಿಲ್ಲ, ಅವ್ರು ಕಾಯವ್ರನ್ನ ಬಿಟ್ಬಿಟ್ರು, ಅವ್ರನ್ನ ತೆಗೆದು ಬಿಟ್ರು, ಮತ್ತು ಅವರೇ ತೆಗೆದಾಗ ನಮ್ಮ ಕಾಯವ್ರು ಯಾರಿಲ್ಲ ಅಂತಂತೇಳಿ ಬಿಟ್ಬಿಟ್ಟಿರಿ. ಈಗ ಒಕ್ಕಲುತನನೇ ಎತ್ತುಗಳು ಇಟ್ಕೊಂಡು ವ್ಯವಸಾಯ ಮಾಡೋಕತ್ತೀವಿ. ಆದರೂ ಒಕ್ಕಲುತನ ಬಿಟ್ಟಿಲ್ಲ ತಾವು ಮಾಡ್ತಾ ಇದ್ದೀವಿ? ಬಿಟ್ಟಲ್ಲ, ಬಿಟ್ಟಿಲ್ಲ ರೀ. ಭಾಳಷ್ಟು ಮಂದಿ ವಯಸ್ಸಾದ್ಮೇಲೆ ನೋಡಿ ನಿಮ್ಮ ಇಂಥ ಆಸಕ್ತಿ ನಿಮ್ಮದು, ವಯಸ್ಸಾದ್ರೂ ತೀವು ಸ್ವಂತ ಎತ್ತುಗಳನ್ನಿಟ್ಟು ಒಕ್ಕಲುತನ ಮಾಡ್ತಿದ್ರೆ ಅಂದರೆ ಮೆಚ್ಚುವಂಥದ್ದು ನಿಮ್ಮದು. ಭಾಳಷ್ಟು ಮಂದಿ ವಯಸ್ಸಾದ್ಮೇಲೆ ಮನೆಯಲ್ಲಿಲ್ಲ, ಮಕ್ಕಳು ಓದ್ತಾ ಇದ್ದಾರೆ ಅಂತೇಳಿ ಯಾರಿಗೋ ಲೀಸ್ ಕೊಟ್ಬಿಡ್ತಾ ಇದ್ದಾರೆ. ಹೇಗೆ ನೋಡ್ರಿ, ಆಸಕ್ತಿ ಇದ್ರೆ ಎಲ್ಲ ಮಾಡ್ಬೋದು ಅಂತ ಅನಿಸಲ್ಲ? ಈಗ ಬೇರೆ ಅಂತೂ ನಮ್ಗಂತೂ ಈಗ ಜಾಸ್ತಿನೂ ಓದಿಲ್ಲ ನಾವು, ಕೆಲಸ ಏನು ಬರೋದಿಲ್ಲ, ಬೇರೆ ಕೆಲಸ ಅಂತ ಏನು ಬರಲ್ಲ. ಈ ಬೇರೆ ಕೆಲಸ ಮಾಡೋಕ್ಕೂ ಆಸಕ್ತಿ ಬೇಕು ರೀ, ಇಲ್ಲ ಈಗ ಕನಿಷ್ಠ ಏನಿಲ್ಲ ಅಂದ್ರೂ ಮನೆ ಹೊಲ ಕಡೆನೂ ಹೋಗಿ ಸ್ವಲ್ಪ ನಮ್ಮ ಹುಡುಗರು ಇರ್ತಾರ, ಆಳುಗಳು ಇರ್ತಾರ, ಮತ್ತೆ ಅವ್ರ ಕಡೆ ಹೇಳ್ಕಂತ ಮಾಡ್ಕೊಂತ ಹೊಲ ಕಡೆ ಹೋಗಿ ಎಲ್ಲ ನೋಡ್ಕೊಂಡು ಬಂದು ಮಾಡಿಸ್ತಾ ಇರ್ತ. ಹೇಗೆ ಒಕ್ಕಲುತನ ಮಾಡೋದ್ರಿಂದ ಒಳ್ಳೆ ಒಂದು ಆರೋಗ್ಯಕರ ಜೀವನ ಮಾಡಬಹುದು ಅಂತೀರಿ? ಒಕ್ಕಲುತನದಿಂದ ಮನುಷ್ಯ ಬಹಳಷ್ಟು ಒಂದು ಖುಷಿಯಾಗಿರ್ತದ ಅಂತಿರ್ತಾವ? ನೋಡ್ರಿ, ಈಗ ಹಳ್ಳಿ ಜೀವನಕ್ಕ ಸಿಟಿ ಜೀವನಕ್ಕ ಅಂದ್ರೆ ನಮ್ಮ ಹಳ್ಳಿ ವಾತಾವರಣ ಚಲೋ ಅನಿಸ್ತದ್ರಿ. ಸಿಟಿ ಜೀವನ ಬೇಸತ್ತು ಜನ ಹಳ್ಳಿಗೆ ಬರ್ತಾ ಇದ್ದಾರೆ ವಾಪಸ್. ಯಾಕಂದ್ರೆ ಸಿಟಿಯಾಗ ದುಡ್ಡು ಇದ್ದವರು ಬಿಸ್ನೆಸ್ ಮಾಡಿದವ್ರಿಗೆ ಮಾತ್ರ ಅನುಕೂಲ ಇರ್ತದೆ. ಈಗ ಅಂತ ಬಿಸ್ನೆಸ್ ನಾವು ಮಾಡಾಕಿದ್ನಪ್ಪ ಅಂದ್ರೆ ಸಿಟಿನೇ ಚಳೋದು. ಬಿಸ್ನೆಸ್ ಅಂತ ನಮ್ಗಂತೂ ಗೊತ್ತಿಲ್ಲ, ನಮ್ಮಲ್ಲಿ ದುಡ್ಡೂ ಇಲ್ಲ ಮಾಡಾಕ, ಮಾಡ್ಬೋದು. ಆ ದುಡ್ಡು ಇದನ್ನ ಬಂದ್ರೆ ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೋದು, ಯಾವ್ದು ಹಿಂಗೆ ಅಂಗಡಿ ಮಾಡ್ಬೋದು, ಫ್ಯಾಕ್ಟ್ರಿ ಮಾಡ್ಬೋದು, ಬೇರೆ ಯಾವುದಾದ್ರು ಒಂದು ಮಾಡ್ಬೋದು. ಈ ಒಕ್ಕಲುತನ ಅಂತೂ ಏನು ಇಲ್ಲ ಅಂದ್ರೆ ಕಾಡಿಗೆ ಒಂದು ನಮ್ಮ ಭೂಮಿಯನ್ನ ಮಾಡ್ಕೊಂಡು ದುಡಿಬೋದು. ಈ ನೋಡ್ರಿ, ಮೊದಲೆಲ್ಲ ಹಿಂದಕ್ಕೆ ನಮ್ಮ ಹಿರಿಯರು ಏನು ಮಾಡ್ತಿದ್ರು, ಒಕ್ಕಲುತನದೊಳಗೆ ಮನೆಗೆ ಏನು ಬೇಕು ಅದನ್ನೆಲ್ಲ ಮೊದಲು ಬೆಳೀತಾ ಇದ್ರು. ಮನೆಗೆ ಏನು ಬೇಕತ್ತ, ಜೋಳ ಬೇಕು, ಕಾಳು ಬೇಕು, ಬೇಳೆಗಳು ಬೇಕು, ಬೇರೆ ಏನೇನು ತಿನ್ನಾಕಬೇಕು ಎಲ್ಲ ಬೆಳೀತಾ ಇದ್ರು. ಆದರೆ ಇವತ್ತೇನು ಉಲ್ಟಾ ಆಗಿಬಿಟ್ಟಿದೆ ಅಂತ ಅನ್ಸುತ್ತೆ. ಉಲ್ಟಾ ಆಗಿದ್ರೆ ಯಾಕಂದರೆ ಮೊದಲ ಕಾಲದಾಗ ಈಗ ಮಳೆ ಸರಿಯಾಗಿ ಆಗ್ತಾ ಇಲ್ಲ, ಅವಾಗ ಮೆಟ್ಟಿಗೆ ಬೆಳೀತಿದ್ವು, ಅಲಸಂದಿ ಬೆಳೀತಿದ್ವು, ಹೆಸರು ಬೆಳೀತಿದ್ವು, ಜೋಳ ಬೆಳೀತಿದ್ವು, ಇವೆಲ್ಲ ನವಣೆ ಕಡಿಮೆ ಆಗಿಬಿಟ್ಟವ್ರೆ. ಈಗ ಯಾಕಂದರೆ ಈಗ ನಮ್ಗೆ ಖರ್ಚಿನ ಜಾಸ್ತಿ ಆಗುತ್ತಾರೆ, ನವಣೆ ಬೆಳೆದ್ರೆ ಅಷ್ಟೊಂದು ರೇಟ್ ಬರೋಂಗಿಲ್ಲ, ನವಣೆ ಬೆಳೆದ್ರೆ ಅಷ್ಟೊಂದು ಇಳುವರಿ ಬರೋಂಗಿಲ್ಲ, ಇನ್ನೊಂದು ಹೆಸರು ಅಷ್ಟೊಂದು ಇಳುವರಿ ಬರೋಂಗಿಲ್ಲ. ಮೊದಲು ಎಳ್ಳನ್ನು ಹಾಕ್ತಿದ್ವಿ ನಾವು ವರ್ಷ ವರ್ಷ, ಫಸ್ಟ್ ಇನ್ನೊಂದು ಉಗಾದಿ ಆದ್ಮೇಲೆ ಎಳ್ಳು ಹಾಕ್ಬಿಡ್ತಿದ್ವಿ. ಒಂದು ವರ್ಷದಾಗ 3 ಬೆಳೆ ತಕ್ಕೊಂತಿದ್ವಿ. ಅವಾಗ ಬಾವಿ ನೀರು ಹಾಕ್ತಿದ್ವು ನಮ್ಮ, ಅವಾಗ ಒಂದು 2-3 ತಡಿ ನೀರು ಕಟ್ಟಿದ್ನಪ್ಪ ಅಂದ್ರೆ ಮಳೆ ಬರೋದ್ರಾಗ ಒಂದು ಬೆಳೆ ತಕೊಂಡ್ಬಿಡ್ತಿದ್ವಿ ಎಳು. ಆಮೇಲೆ ಭತ್ತ ಹಾಕ್ತಿದ್ವಿ, ಭತ್ತ ಹಾಕಿಕೊಂಡು ಮಳೆಗಾಲಕ್ಕೆ ಭತ್ತ ಹಾಕಿಕೊಂಡು ಮತ್ತೆ ಬ್ಯಾಸಿಗೆ ಶೇಂಗಾ ಹಾಕ್ಬಿಡ್ತಿದ್ವಿ. ಈಗ ಮಳೆ ಇಲ್ಲ, ಬಾವಿನೇ ಬತ್ತ ಹೋಗ್ಬಿಡ್ತು, ಅಂಥದ್ದೆಲ್ಲ ಕಡಿಮೆ ಆಗಿಬಿಟ್ಟವ್ರು. ಈಗ ಹತ್ತಿ ಆದ್ರೂ ಸ್ವಲ್ಪ ಏನೋ ಅನುಕೂಲ, ಹಂಗೆ ಜೀವನ ಸ್ವಲ್ಪ ಹಿಡ್ಕೊಂಡು ನಿಂದಿರ್ತಾವ. ಈಗ ಬೇರೆ ಬೆಳೆ ಹಾಕಿದ್ರೆ ಒಣಗೋಗ್ಬಿಡ್ತಾವ, ಈಗ ಶೇಂಗಾ ಹಾಕಿದ್ರು ಒಣಗೋಗ್ಬಿಡ್ತಾವ. ಅಂದ್ರೆ ನಿಮ್ಮ ಊರಲ್ಲಿ ಅದಕ್ಕೆ ಹತ್ತಿನ ಅಲ್ಟಿಮೇಟ್ ಆಗಿ ಎಲ್ಲರೂ ಹತ್ತಿನ ಹಾಕಿಬಿಡ್ತಾರೆ? ಹತ್ತಿನ ಜಾಸ್ತಿ ಹಾಕ್ತಿರಿ ಎಲ್ಲರೂ. ಏನೋ ಸ್ವಲ್ಪ ಒಂದು 5-6 ಕ್ವಿಂಟಲ್ ಬಂದ್ರು ಏನೋ ರೈತರಿಗೆ ಒಂದು ಸ್ವಲ್ಪ ಉಳಿತದೆ. ಯಾಕಂದ್ರೆ ಅದು ನಮ್ಮ ಮನೆಯವ್ರು ಮಾಡ್ಕೊಂಡ್ರೆ 5-6 ಕ್ವಿಂಟಲ್ ಬಂದ್ರೆ ಅದಕ್ಕೆ ಸರಿ ಮಾಡಿದಂಗಾಗ್ತದೆ, ಕೂಲಿ ಹೆಚ್ಚಿ ಮಾಡಿದ್ರೆ ಮೈಮಾಗ ಬರ್ತದೆ. ಮತ್ತೆ ಮಳೆನೇ ಅನುಕೂಲ ನಮ್ಗೆ, ಮಳೆ ಇಲ್ಲಾಂದ್ರೆ ಏನೇ ಇಲ್ಲ. ಈಗ ಬೋರ್ವೆಲ್ಲು ಆದ್ರೂ ಕೆಲವೊಂದು ಟೈಮ್ ಟೀಸು ಸುಟ್ಟೋಗ್ಬಿಡ್ತಾವ, ಗಾಳಿ ಜಾಸ್ತಿ ಬಂದು ಟೀಸು ಸುಟ್ಟೋಗೋದು, ಮೋಟ್ರ್ ಸುಟ್ಟೋಗೋದು, ಇಂಥ ಪರಿಯಾಗಿ ಆ ಬೋರ್ವೆಲ್ನು ಒಂದೊಂದು ಟೈಮ್ ಪೂರ್ತಿ ಅದನ್ನು ಲಾಸ್ ಬರ್ತದೆ. ಹೇಗೆ ನಿಮ್ಮ ಭೂಮಿಗೆ ನೀರು ಭಾಳ ಬೇಕಾ ಅಥವಾ ನೀರು ಮಳೆ ಜಾಸ್ತಿ ಬೇಕಂತ ಅನ್ಸದ ಹೇಗಿಲ್ಲ ಭೂಮಿ, ಎಂಥ ಭೂಮಿ ಇಲ್ಲ ನೋಡ್ರಿ? ನಮ್ಗೆ ಮಳೆ ಅಂತಂದ್ರೆ ಮಳೆ ಪೂರ್ತಿ ಜಾಸ್ತಿ ದಿನ ಬರಬಾರ್ದು. ಒಂದು ಕಾರ್ತ್ಯಾಗ 2 ಮಳೆ ಬಂದ್ರೆ ಪರವಾಗಿಲ್ಲ ರೀ, 2-3 ಮಳೆ. ಒಂದು ವಾರಕ್ಕೊಂದ್ಸಲ, 10 ದಿವಸಕ್ಕೊಂದ್ಸಲ, 15 ದಿವಸಕ್ಕೊಂದ್ಸಲ ಬಂದ್ರೆ ಪರವಾಗಿಲ್ಲ. ಒಂದೊಂದು ಟೈಮ್ ತಿಂಗಳ 1.5 ತಿಂಗಳ ತನಕ ಹೋಯ್ತಾ ಇದ್ರೆ ನಾವು ಮಾಡಿದ್ದೆಲ್ಲ ಅದೇ ಒಂದು ತಿಂಗಳದಾಗ ಹೋಗ್ಬಿಡ್ತದೆ ಹೋಗ್ಬಿಡ್ತದೆ. ಅಂದ್ರೆ ಒಂಥರ ಉಸುಕು ಭೂಮಿ ನಿಮ್ದು? ಹಾ, ಉಸುಕು ಭೂಮಿ, ಉಸುಕು ಭೂಮಿ. ಅಂದ್ರೆ ಮಳೆ ಆದ ಒಂದ್ 2 ದಿನದಲ್ಲಿ ಮತ್ತೆ ನೀವು ಕೆಲಸ ಚಾಲು ಮಾಡಬಹುದು? ಚಾಲು ಮಾಡಬಹುದು, ಬಿರುಸಾಗ್ಬಿಡ್ತದ್ರಿ. ಇನ್ನೊಂದು ಸೌಳ ಭೂಮಿ, ಕೆಲವೊಂದು ಸೌಳ ಭೂಮಿ ಮಿಕ್ಸ್ ಆಯ್ತಾವ, ಉಸುಕು ಜಾಸ್ತಿ ಇದೆ, ಎರೆ ಭೂಮಿ ಕಡಿಮೆ ಇದೆ ನಮ್ಮ. ನೋಡ್ರಿ ದೌಲತ್ ಸಾಬ್ ಅವರೇ ಮುಂದೆ ಏನು ವಿಚಾರ ಇಟ್ಕೊಂಡ್ರಿ, ಒಕ್ಕಲ್ತನ ಹಿಂಗೆ ಮುಂದುವರ್ಸ್ಕೊಂತ ಇದ್ದೀವೋ ಅಥವಾ ಹೇಗೆ ವಯಸ್ಸಾದ್ಮೇಲೆ ಮಕ್ಕಳಿಗೆ ಬಿಟ್ಟು ಕೊಡ್ಬೇಕು ಅವ್ರು ಮಾಡಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಅಥವಾ ವಿಚಾರ ಮಾಡ್ತೈತೆ ಇಲ್ಲಪ್ಪ ಯಾರಿಗಾರ ಲೀಸ್ ಕೊಟ್ಬಿಡೋಣ ಯಾರಿಗಾರ ಪಾಲನೆ ಕೊಡೋಮ ಅಂತೇಳಿ ವಿಚಾರಗಳು ಅಲ್ಲಲ್ಲೇ ಮಾಡ್ತಾರೆ ರೈತರು. ಮಾಡ್ತಾರೆ, ನಾವೂ ಮಾಡ್ತೀವ್ರಿ. ಕೆಲವೊಂದು ಓದ್ಕೊಂಡು ಹುಡುಗರು ವ್ಯವಸಾಯ ಮಾಡೋಕ್ಕಾಗಲ್ಲ, ಮುಂದೆ ಏನಾನ ಕಿರಾಣಿ ಅಂಗಡಿ ಬೇರೆ ಬೇರೆ ಯಾವುದೋ ಒಂದು ಮಾಡಬೇಕಂತ ಉದ್ದೇಶನೂ ಇದೆ. ಅನುಭವ ಇದ್ದವರಿಗೆ ಒಕ್ಕಲ್ತನ ಹಂಗೆ ಕಂಟಿನ್ಯೂ ಹಚ್ಚಬೇಕು. ಮತ್ತು ಮುಂದೆ ಮುಂದೆ ಅವರ ಅನುಕೂಲ ಮುಂದೆ ಏನು ಮಾಡ್ತಾರೆ ಗೊತ್ತಿಲ್ಲ, ನಮಗಂತೂ ಒಕ್ಕಲ್ತನ ಬಿಡಬಾರ ಅನ್ನೋದೊಂದು ಐತೆ. ಒಳ್ಳೆಯದು ದೌಲತ್ ಸಾಬ್ ಅವರೇ, ನೋಡ್ರಿ ಇಂಥ ವಯಸ್ಸಿನಲ್ಲಿ ಒಕ್ಕಲ್ತನ ಬಿಡಬಾರ್ದು, ಮಾಡಬೇಕು, ಎತ್ತುಗಳು ಇಟ್ಕೊಂಡು ಒಕ್ಕಲ್ತನ ಮಾಡ್ತಾ ಇದ್ದೀರಿ ಈ ವಯಸ್ಸಿನಲ್ಲಿ. ತಾವು ಎಷ್ಟೋ ಜನ ಯುವಕರು ಒಕ್ಕಲ್ತನ ಎತ್ತುಗಳನ್ನು ತೆಗೆದುಬಿಟ್ಟಾರೆ, ಟ್ಯಾಕ್ಟರ್ ಹಚ್ಚಿ ಬಾಡಿಗೆ ಹಚ್ಚಿ ಮಾಡ್ತಾರೆ, ಎತ್ತು ಯಾರು ಮೇಯಿಸ್ಬೇಕ್ರಿ, ಮೇಯ್ಸಾಕೊಂದು ಆಳು ಬೇಕದಕ್ಕೆ ಅಂತಕ್ಕಂಥದ್ದು. ಆದರೂ ತಾವು ಆಳು ಇಟ್ಕೊಳ್ಳಾರ್ದೆ ಎತ್ತುಗಳನ್ನ ಕಟ್ಕೊಂಡು 10-12 ಎಕರೆ ಭೂಮಿ ಒಕ್ಕಲ್ತನ ಮಾಡಿ ಆಸಕ್ತಿಯಿಂದ ಮಾಡ್ತಾ ಇದ್ದೀರಿ. ಆಸಕ್ತಿನ ಯಾವತ್ತೂ ನಮ್ಮ ರೈತರು ಕಳ್ಕೋಬಾರ್ದು. ಆಸಕ್ತಿ ಭೂಮಿ ಬೆಳೆಯನ್ನು ಬೆಳೆದ್ರಲ್ಲ ಆಸಕ್ತಿ ಮುಂದುವರ್ಸ್ಕೊಂಡು ಹೋಗ್ಬೇಕು. ಜೊತೆಗೆ ಎತ್ತುಗಳ ಮನೆಯಲ್ಲಿದ್ದರೆ ಒಂಥರ ಒಕ್ಕಲ್ತನ ಅಂತ ಹೇಳ್ತಾರೆ ನಮ್ಮ ಹಿರಿಯರೆಲ್ಲ, ಮನೆಯಾಗಿ ಒಕ್ಕಲ್ತನದ ಮನೆ ಅಂದರೆ ಎತ್ತಿರಬೇಕು ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಅದು ಎಲ್ಲೋ ಒಂದು ಕಡೆ ನಾವು ತಪ್ಪು ದಾರಿನ ತುಳಿತಿದ್ದೇವೆ ಅಂತಕ್ಕಂಥ ವಿಚಾರಗಳು ಆವಾಗ ಬರ್ತಾ ಇದ್ದಾವೆ. ನಿಮ್ಮ ಹಾಗೆ ನಮ್ಮ ರೈತರು ಎತ್ತುಗಳನ್ನ ಇಟ್ಕೊಂಡು ಒಕ್ಕಲ್ತನವನ್ನು ಮಾಡಲಿಕ್ಕೆ ಮುಂದೆ ಬರಲಿ. ನಿಮ್ಮ ವಿಚಾರ ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ರೈತರಾದ ಎಸ್ ದೌಲತ್ ಸಾಬ್ ಅವರೊಂದಿಗೆ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬೌರತ್ತಿ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ್, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಕಾರು ದರ್ಬಾರು, ಕಾರ್ ಇದೆ ಏನೋ, ಕಾರೇ ಬುಕ್ ಮಾಡಿ ಬಂದ್ಬಿಟ್ಟಿದ್ಯೇನೋ ಆ ತರ ಹಾಡ್ತಿದ್ಯಾ? ಎಸ್ ಡಾರ್ಲಿಂಗ್, ಜೆಟ್ ಅಂತ ಕೆನರಾ ಬ್ಯಾಂಕ್ ಇಂದ ಆನ್ಲೈನ್ ಅಪ್ಲೈ ಮಾಡಿದೆ, ಫಟ್ ಅಂತ ಇನ್ಸ್ಟೆಂಟ್ ಅಪ್ರೂವಲ್ ಸಿಕ್ತು. ಕೆನರಾ ಬ್ಯಾಂಕ್ ನಿಮ್ಮ ಮನೆ ಬಾಗಿಲಿಗೆ ಖುಷಿ ತಂದಿದೆ. ಕೆನರಾ ಬ್ಯಾಂಕ್ ನ QR ಕೋಡ್ ಸ್ಕ್ಯಾನ್ ಮಾಡಿ ಕಾರ್ ಅಥವಾ ಹೋಮ್ ಲೋನ್ ಅನ್ನು ಪಡೆಯಿರಿ. ಆನ್ಲೈನ್ ಅಪ್ಲೈ ಮಾಡಿ ಹಾಗೂ ಇನ್ಸ್ಟೆಂಟ್ ಅಪ್ರೂವಲ್ ಪಡೆಯಿರಿ. ಡಾಕ್ಯುಮೆಂಟೇಶನ್ ಹಾಗೂ ಪ್ರೋಸೆಸಿಂಗ್ ಚಾರ್ಜಸ್ ಮೇಲೆ 100% ವೇವರ್ ಪಡೆಯಿರಿ. ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್. ಮಣಪುರಂ ಫಿನಾನ್ಸ್ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಚಿನ್ನದ ಸಾಲವನ್ನು ಪರಿಚಯಿಸುತ್ತಿದೆ. ತಿಂಗಳಿಗೆ ಕೇವಲ 58 ಪೈಸೆ ಚಿನ್ನದ ಸಾಲ ಪಡೆಯಿರಿ. ಪ್ರತಿ ಅಗತ್ಯಕ್ಕೂ ಚಿನ್ನದ ಸಾಲ, ಎಲ್ಲರಿಗೂ ಚಿನ್ನದ ಸಾಲ. ಮಣಪುರಂ ಚಿನ್ನದ ಸಾಲ, ಜೀವನವನ್ನ ಸುಲಭಗೊಳಿಸಿ. ನಿಮ್ಮ ಹತ್ತಿರದ ಮಣಪುರಂ ಶಾಖೆಗೆ ಇಂದೇ ಭೇಟಿ ಕೊಡಿ ಅಥವಾ ಕರೆ ಮಾಡಿ 1800-420-2233. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ನಾಳೆ ಅಂದರೆ ದಿನಾಂಕ 8/10/2021 ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಇರುವ ಸಂಭವವಿದ್ದು ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಗರಿಷ್ಠ ಉಷ್ಣಾಂಶ 33 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 93% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 55% ಇರುವ ಸಾಧ್ಯತೆ ಇದೆ. ಇನ್ನು ಗಾಳಿಯ ವೇಗ ಮಧ್ಯಾಹ್ನದ ಸಮಯದಲ್ಲಿ ಸರಾಸರಿ 3 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಈ ಹವಾಮಾನ ಮುನ್ಸೂಚನೆಯಂತೆ ಪರಿಗಣಿಸಿ ರೈತರು ಈ ಕೆಳಗಂಡ ಕೃಷಿ ಚಟುವಟಿಕೆಗಳಂತೆ ಅನುಸರಿಸಲು ಸಲಹೆ ನೀಡಲಿದೆ. ಇನ್ನು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಈ ರೀತಿ ಇವೆ. ರಾಯಚೂರು ಜಿಲ್ಲೆಯ ರೈತರಿಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಈ ರೀತಿಯಾಗಿದ್ದಾವೆ. ಹಿಂಗಾರು ಬಿತ್ತನೆಗಾಗಿ ಕಾಯ್ದಿರಿಸಿದಂಥ ಭೂಮಿಗಳಲ್ಲಿ ಮಳೆ ನೀರು ಪೋಲಾಗದಂತೆ, ಇಂಗುವ ಹಾಗೆ ಮತ್ತು ಮಣ್ಣಿನ ಸವಕಳಿಯಾಗದಂತೆ ಚೌಕಮಡಿಯನ್ನು ನಿರ್ಮಿಸಿ ನೀರು ಮತ್ತು ಮಣ್ಣಿನ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳೋದು ಒಳ್ಳೆಯದು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳೋದ್ರಿಂದ ಒಳ್ಳೆಯ ಒಂದು ರಕ್ಷಣೆಯನ್ನು ನಾವು ಬೆಳೆಗಳಿಗೆ ಒದಗಿಸಬಹುದು. ಇನ್ನು ಹಿಂಗಾರಿ ಜೋಳವನ್ನು ಬೆಳೆಯುವಂಥ ರೈತ ಬಾಂಧವರು ಹಿಂಗಾರಿ ಜೋಳವನ್ನು 15 ಅಕ್ಟೋಬರ್ವರೆಗೆ ಬಿತ್ತನೆ ಕಾರ್ಯವನ್ನು ಕೈಗೊಳ್ಳಬಹುದು. ಬಿತ್ತನೆಯನ್ನು ಮಾಡುವುದಾದರೆ ರೈತ ಬಾಂಧವರು DSH-4 ಒಂದು ತಳಿಯನ್ನು ಬಳಸ್ಬೋದು, ಅಥವಾ M-35-1 ಸಹ ಒಳ್ಳೆಯ ಒಂದು ತಳಿ. ಇದನ್ನು ಸಹ ರೈತರು ಹಿಂಗಾರಿ ಹಂಗಾಮಿನಲ್ಲಿ ಜೋಳವಾಗಿ ಇದನ್ನು ಬಿತ್ತನೆಯನ್ನು ಮಾಡಬಹುದು. ಬಿತ್ತುವ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಮ್ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡನ್ನು ಕರಗಿಸಿ ಈ ಒಂದು ದ್ರಾವಣದಲ್ಲಿ ಬೀಜಗಳನ್ನು 8 ಗಂಟೆಗಳ ಕಾಲ ನೆನೆಸಿ ನಂತರ ನೆರಳಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡುವುದರಿಂದ ಬೀಜದಲ್ಲಿ ಒಂದು ಬರ ನಿರೋಧಕತೆ ಶಕ್ತಿಯನ್ನು ಜಾಸ್ತಿ ಮಾಡಬಹುದು. ಇನ್ನು ಪ್ರತಿ ಕೆ ಜಿ ಬೀಜಕ್ಕೆ 4 ಮಿಲಿಲೀಟರ್ ಅಜೋಸ್ಪಿರ್ಲಮ್ದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತನೆಯನ್ನು ಮಾಡಬೇಕು. ಕಳೆ ನಿಯಂತ್ರಣಕ್ಕಾಗಿ ರೈತ ಬಾಂಧವರು ಪ್ರತಿ ಎಕರೆಗೆ 0.4 ಕಿಲೋಗ್ರಾಂ ಅಟ್ರಾಜಿನ್ 50 WP ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಕರಗಿಸಿ ಬಿತ್ತನೆಯಾದ ದಿನ ಅಥವಾ ಮರುದಿನ ಸಿಂಪರಣೆಯನ್ನು ಮಾಡಬೇಕು. ಕಳೆನಾಶಕವನ್ನು ಬಳಸುವುದಾದರೆ ರೈತರು ತಜ್ಞರ ಸಲಹೆಯನ್ನು ಪಡಿಬೇಕು ಅಥವಾ ಕಳೆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಬಾಧೆ ಬರುತ್ತೆ ಅಂತಕ್ಕಂಥ ಒಂದು ಮುನ್ಸೂಚನೆ ಇದ್ದಾಗ ರೈತರು ಕಳೆನಾಶಕವನ್ನು ಬಳಸೋದು ಒಳ್ಳೆಯದು. ಇನ್ನು ಕಡಲೆಯನ್ನು ಬೆಳೆಯುವಂಥ ರೈತ ಬಾಂಧವರು ಕಡಲೆ ಬಿತ್ತನೆಯನ್ನು 2nd ವಾರದಿಂದ 2nd ವಾರದವರೆಗೆ ಬಿತ್ತನೆಯನ್ನು ಮಾಡಬಹುದು. ಬಿತ್ತನೆಗೆ ಮೊದಲು ಪ್ರತಿ ಎಕರೆಗೆ ಬೇಕಾಗ್ತಕ್ಕಂಥ ಬೀಜವನ್ನು 500 ಗ್ರಾಂ ರೈಜೋಬಿಯಂ ಹಾಗೂ 500 ಗ್ರಾಂ ರಂಜಕ ಕರಗಿಸ್ತಕ್ಕಂಥ ಅಣುಜೀವಿಯಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತನೆ ಮಾಡಬೇಕು. ಕಡಲೆ ಬೀಜಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲಿಕ್ಕೆ ಕಡಲೆ ಬೀಜವನ್ನು 2%ರ ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 30 ನಿಮಿಷ ಅಥವಾ 25%ರ ಗೋಮೂತ್ರದಲ್ಲಿ 8 ಗಂಟೆಗಳ ಕಾಲ ಕಡಲೆ ಬೀಜವನ್ನು ನೆನೆಸಿ ಕನಿಷ್ಠ 7 ಗಂಟೆ ನೆರಳಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಇದರಿಂದ ಕಡಲೆಯಲ್ಲಿ ಬರ ನಿರೋಧಕತೆಯನ್ನು ನಾವು ಜಾಸ್ತಿ ಮಾಡಬಹುದು. ಇನ್ನು ತೊಗರಿಯನ್ನು ಬೆಳೆದಂಥ ರೈತ ಬಾಂಧವರು ತೊಗರಿ ಬೆಳೆಯಲ್ಲಿ ಕಾಯಕೊರಕದ ನಿರ್ವಹಣೆಗಾಗಿ 2 ಮಿಲಿಲೀಟರ್ ಪ್ರೊಫೆನ್ಫಾಸ್ 50 EC ಅಥವಾ 0.5 DDVP 76 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ತೊಗರಿಯಲ್ಲಿ ಬಲೆ ಕಟ್ಟುವ ಕೀಟದ ಹತೋಟಿಗಾಗಿ 2 ಮಿಲಿಲೀಟರ್ ಕ್ಲೋರೋಫೈರಿಫಾಸ್ 20 EC ಅಥವಾ 1 ಗ್ರಾಂ ಅಸಿಪೇಟ್ 75 SP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬೆಳೆಯಲ್ಲಿ 50%ರಷ್ಟು ಹೂ ಆಡುವಾಗ ಪ್ರತಿ ಲೀಟರ್ ನೀರಿಗೆ 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಅನ್ನು ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇದರಿಂದ ಇದೇ ಸಿಂಪರಣೆಯನ್ನು 15 ದಿನಗಳ ನಂತರ ಮತ್ತೊಮ್ಮೆ ಸಿಂಪರಣೆಯನ್ನು ಮಾಡಬಹುದು. ಈ ಒಂದು ಪಲ್ಸ್ ಮ್ಯಾಜಿಕ್ ಸಿಂಪರಣೆ ಮಾಡೋದ್ರಿಂದ ಕಾಯಿಗಳ ಸಂಖ್ಯೆ ಜಾಸ್ತಿಯಾಗಿ ಹೆಚ್ಚಿನ ಇಳುವರಿಯನ್ನು ಪಡಿಬಹುದು. ಹತ್ತಿಯನ್ನು ಬೆಳೆದಂಥ ರೈತ ಬಾಂಧವರು ಹತ್ತಿಯಲ್ಲಿ ಗುಲಾಬಿ ಕಾಯಿ ಕೊರಕ ಹತೋಟಿಯನ್ನು ಮಾಡಲಿಕ್ಕೆ 2 ಮಿಲಿಲೀಟರ್ ಪ್ರೊಫೆನ್ಫಾಸ್ 50 EC ಹಾಗೂ 7-10 ದಿನಗಳ ನಂತರ 0.5 ಮಿಲಿಲೀಟರ್ ಲ್ಯಾಂಡೋಸೈಲೋತ್ರಿನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಹತ್ತಿ ಬಿತ್ತನೆಯಾದ 80 ದಿನಗಳ ನಂತರ 20 ದಿನಗಳ ಅಂತರದಲ್ಲಿ 2 ಬಾರಿ 2% ಯೂರಿಯಾ ಅಂದರೆ 20 ಗ್ರಾಂ ಯೂರಿಯಾವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು ಅಥವಾ 1%ರ ಪೊಟ್ಯಾಸಿಯಂ ನೈಟ್ರೇಟ್ ದ್ರಾವಣವನ್ನು ಸಿಂಪರಣೆಯನ್ನು ಮಾಡಬೇಕು. ಹತ್ತಿಯಲ್ಲಿ ಸಸ್ಯಹೀನು ಮತ್ತು ಬಿಳಿ ನೊಣದ ಹತೋಟಿಗಾಗಿ 1 ಎಕರೆಗೆ 20 ಹಳದಿ ಬಣ್ಣದ ಪಂಜಿನ ಬಲೆಗಳನ್ನು ಉಪಯೋಗ ಮಾಡಬೇಕು. ಹತ್ತಿಯಲ್ಲಿ ರಸ ಇರುವ ಕೀಟಗಳ ಹತೋಟಿಗಾಗಿ 0.3 ಗ್ರಾಂ ಪ್ಲೂನಿಕಮೈಡ್ 50 WG ಅಥವಾ 0.3 ಗ್ರಾಂ ಡೈನುಟೆಫ್ಯುರಾನ್ 20 SC ಅಥವಾ 1 ಮಿಲಿಲೀಟರ್ ಅಸಿಟಾಮಾಪ್ರಿಡ್ 20 SP ಅಥವಾ 0.2 ಗ್ರಾಂ ಥಯೋಮೆಥೋಕ್ಸಾಮ್ 25 WG ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಭತ್ತವನ್ನು ಬೆಳೆದಂಥ ರೈತ ಬಾಂಧವರು ಗಮನಿಸಬೇಕು. ಭತ್ತದಲ್ಲಿ ದುಂಡಾನು ಅಂಗಮಾರಿ ರೋಗ ಹತೋಟಿಯನ್ನು ಮಾಡಲಿಕ್ಕೆ 0.6 ಗ್ರಾಂ ಸ್ಟ್ರೆಪ್ಟೋಮೈಸಿನ್ ಸಲ್ಫೇಟ್ ಮತ್ತು 3 ಗ್ರಾಂ COC ಈ ಒಂದು ರಾಸಾಯನಿಕಗಳನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಭತ್ತದಲ್ಲಿ ಬರ್ತಕ್ಕಂಥ ಕಾಡಿಗೆ ರೋಗದ ಬಾಧೆ ಹತೋಟಿಗಾಗಿ ಮುಂಜಾಗ್ರತಾ ಕ್ರಮವಾಗಿ ಟ್ರಿಪ್ಲಾಕ್ಸಿಸ್ಟ್ರಾಬಿನ್ ಮತ್ತು ಟೆಬ್ಯುಕೋನೋಜೋಲ್ 1.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆಯನ್ನು ಮಾಡಬೇಕು. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಕಾರ್ಬನ್ ಡೈಜಿಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆ ಮಾಡಬೇಕು. ಮೆಣಸಿನಕಾಯಿಯನ್ನು ಬೆಳೆದಂಥ ರೈತ ಬಾಂಧವರು ಗಮನಿಸಬೇಕು. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ 1 ಗ್ರಾಂ ಕಾರ್ಬನ್ ಡೈಜಿಮ್ 50 WP ಅಥವಾ 1 ಮಿಲಿಲೀಟರ್ ಪೆನ್ಕೊನೋಜೋಲ್ 10 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮೆಣಸಿನಕಾಯಿ ಬೆಳೆಯಲ್ಲಿ ಕಾಯಿ ಕೊರಿಯುವ ಕೀಟದ ಹತೋಟಿಗಾಗಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ 4 ಗ್ರಾಂ ಕಾರ್ಬಿಲ್ 50 WP ಅಥವಾ 0.5 ಮಿಲಿಲೀಟರ್ ಲ್ಯಾಂಡೋಸೈಲೋತ್ರಿನ್ 4.9 SC ಅಥವಾ 0.75 ಮಿಲಿಲೀಟರ್ ನವಲುರಾನ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಇನ್ನು ಜಾನುವಾರು ಸಾಕಾಣಿಕೆದಾರರು ಗಮನಿಸಬೇಕು. ಪಶುಗಳನ್ನು ಹೆಚ್ಚಾಗಿ ಹಸಿರು ಮೇವು ತಿನ್ನೋದ್ರಿಂದ ಅವುಗಳಲ್ಲಿ ಉದ್ಭವಿಸತಕ್ಕಂಥ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಹಸಿರು ಮೇವನ್ನು ಉಪ್ಪಿನ ದ್ರಾವಣದೊಂದಿಗೆ ಮಿಶ್ರ ಮಾಡಿ ಪಶುಗಳಿಗೆ ತಿನ್ನಿಸಬೇಕು. ಮುನ್ನೆಚ್ಚರಿಕೆ ಕ್ರಮವಾಗಿ ಮೇವನ್ನು ಸ್ವಚ್ಛವಾಗಿಡಬೇಕು ಮತ್ತು ಆದಷ್ಟು ಮೇವನ್ನು ಜಾಡಿಸಿ ದನಗಳಿಗೆ ಹಾಕಬೇಕು. ಜಾನುವಾರುಗಳಿಗೆ ಸಮತೋಲನ ಪಶು ಆಹಾರ ಅಂದರೆ ಒಣ ಮೇವು, ಹಸಿರು ಮೇವು ಮತ್ತು ದ್ರಾಣಿ ಮಿಶ್ರಣವನ್ನು ಸಮಸಮವಾಗಿ ತಿನ್ನಿಸುವುದರಿಂದ ಅವುಗಳ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಮಣಪುರಂ ಚಿನ್ನದ ಸಾಲ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ